ಮೀಸಲು ಸರ್ಕಾರ ನಿರ್ಧಾರ. ಮತ್ತು ಪಾಲಿಕೆ ನೌಕರರ ಬೇಡಿಕೆ ಈಡೇರಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಗೆದ್ದಲು ಹುಳುವಿನ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾ ಎಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ರಾಯಚೂರು ತಾಲೂಕಿನ ಕಡಗಂದೊಡ್ಡಿ ಗ್ರಾಮದ ರಾಜೇಂದ್ರ ಅವರ ಹೂ ಬೇಸಾಯದ ಅನುಭವಗಳನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ಇವಿಷ್ಟು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆರಂಭದಲ್ಲಿ ಆಲಿಸೋಣ ಗೆದ್ದಲು ಹುಳುವಿನ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತಿರ್ತೀವಿ, ಗೆದ್ದಲು ಅಥವಾ ಟರ್ಮೈಟು ಅಂತಕ್ಕಂಥ ಒಂದು ಕೀಟ, ಈ ಗೆದ್ದಲುಗಳು ಯಾವ ರೀತಿ ಬೆಳೆಗಳಲ್ಲಿ ಹಾನಿಯನ್ನು ಮಾಡ್ತದೆ, ಹೇಗೆ ಪ್ರಾರಂಭ ಆಗುತ್ತೆ, ಜೊತೆಗೆ ಕೃಷಿಯಲ್ಲಿ ಅಷ್ಟೇ ಅಲ್ಲದೆ ಈ ಮನೆಯಲ್ಲಿರ್ತಕ್ಕಂಥ ಫರ್ನಿಚರ್ಗಳು ಅಥವಾ ನಾವು ಕಪಾಟಗಳಿಗೂ ಸಹ ಕೆಲವೊಮ್ಮೆ ಗೆದ್ದಲು ಹುಳುಗಳು ಹತ್ತಿರೋದನ್ನು ನೋಡ್ತಿರ್ತೀವಿ. ಇದು ಯಾವ ರೀತಿ ಅಟ್ಯಾಕ್ ಆಗುತ್ತಾ, ಜೊತೆಗೆ ಹತೋಟಿಯನ್ನು ಹೇಗೆ ಮಾಡಬೇಕು, ಯಾವ ರೀತಿ ಹಾನಿ ಮಾಡ್ದಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಗೆದ್ದಲು ಹುಳು ಅಂತಂದಾಗ ಸಾಮಾನ್ಯವಾಗಿ ಇದು ಯಾವ್ಯಾವ ಕ್ಷೇತ್ರದಲ್ಲಿ ಗೆದ್ದಲು ಹುಳು ಅಟ್ಯಾಕ್ ಆಗತ್ತಂತಿರ್ತ ಸರ್? ಗೆದ್ದಲು ಒಂದು ಸಾಮಾನ್ಯವಾಗಿ ಭೂಮಿಯಲ್ಲಿ ಬೆಳೀತಕ್ಕಂಥ ಒಂದು ಕೀಟ. ಇದು ನಮ್ಮ ಕೃಷಿ ಬೆಳೆಗಳಿಗಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಹಾಗೂ ಮನೆಯಲ್ಲಿರ್ತಕ್ಕಂಥ ಫರ್ನಿಚರ್ಸ್ಗೂ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇದೆ. ಸೊ ಇದರಿಂದ ತುಂಬಾ ಹಾನಿ ಆಗುತ್ತೆ ಸರ್. ಮೊಟ್ಟ ಮೊದಲನೇದಾಗಿ ಈ ಗೆದ್ದಲು ಅಂತಕ್ಕಂಥದ್ದು ಭೂಮಿಯಲ್ಲೇ ವಾಸವಾಗ್ತಕ್ಕಂಥ ಭೂಮಿಯಲ್ಲೇ ಬೆಳೀತಕ್ಕಂಥ ಒಂದು ಕೀಟ ಇರೋದ್ರಿಂದ ಇದಕ್ಕೆ ಎಂತ ಭೂಮಿ ಸೂಕ್ತ ಅಂತಂದ್ರೆ ಮಸುಬು ಅಂತ ಹೇಳ್ತೀವಿ, ಅಂದ್ರೆ ಈ ಸ್ಯಾಂಡಿ ಸಾಯಿಲ್, ಲೋಮಿ ಸಾಯಿಲ್ಸ್ ಅಂತ ಏನ್ ಹೇಳ್ತೀವಿ. ಯಾವ ಮಣ್ಣು ಜಾಸ್ತಿ ಗಾಳಿ ಆಡುತ್ತೋ ಅಂತ ಮಣ್ಣಿನಲ್ಲಿ ಜೀವಿಸ್ತಕ್ಕಂತ ಒಂದು ಕೀಟ. ಸೊ ಇದರಲ್ಲಿ ಮೂರು ಪ್ರಭೇದಗಳಿದಾವೆ ಸರ್, ಒಂದು ರಾಣಿ, ರಾಜ ಮತ್ತು ವರ್ಕರ್ಸ್, ಕೆಲಸಗಾರರು ಅಂತ ಹೇಳ್ತೀವಿ ನಾವು. ಸೊ ಇವುಗಳಲ್ಲಿ ಅವು ಗೂಡು ಕಟ್ಟಬೇಕಂತಂದ್ರೆ ಕೆಲಸಗಾರರೇ ಕಟ್ತವೆ ನಾರ್ಮಲಿ, ಅದರಲ್ಲಿ ಮತ್ತೆ ವರ್ಕರ್ಸ್ ಅದರಲ್ಲಿ ಬೇರೆ ಬೇರೆ ಕ್ಯಾಸ್ಟ್ ಇರುತ್ತೆ ಸರ್. ಸೊ ಕಾವಲುಗಾರರು ಅಂತಾನು ಬರ್ತದೆ, ನಸೂತೆ ಅಂತ ಕರಿತೀವಿ, ಮ್ಯಾಂಡಬ್ಲೇಟ್ ಟೈಪ್ ಅಂತ ಕರಿತೀವಿ. ವರ್ಕರ್ಸ್ ಅಂತೇಳಿ ಅವುಗಳು ಹೊರಗಡೆ ಹೋದ್ರೆ ಊಟ ತರ್ಲಿಕ್ಕೆ ಬೇಕಲ್ಲ ಸರ್, ಅವುಗಳೇನು ಊಟ ತರ್ಲಿಕ್ಕೆ ಏನು ತಾವು ಬೇರೆ ಗೂಡಿನಲ್ಲಿರ್ತಕ್ಕಂಥ ಮೆಂಬರ್ಸ್ಗೆ ಏನು ಊಟ ಕೊಡಬೇಕಲ್ಲ, ಆ ತರುವ ದೃಷ್ಟಿಯಲ್ಲಿ ಬೆಳೆಗಳನ್ನು ಬೇರುಗಳನ್ನು ತಿಂದು ನಾಶ ಮಾಡತಕ್ಕಂಥ ಇದು. ಉದಾಹರಣೆಗೆ ಹೇಳಬೇಕಂತಂದ್ರೆ ಕಬ್ಬು, ಮುಖ್ಯವಾಗಿ ಕಬ್ಬು. ಕಬ್ಬು ನಾವು ನಾರ್ಮಲಿ ನಾಟಿ ಮಾಡಬೇಕಾದಾಗ ಏನು ಸೆಟ್ಸ್ ಅಂತ ಏನು ಹೇಳ್ತೀವಲ್ಲ ಗೆಣೆ ಅಂತ ತುಂಡುಗಳನ್ನು ನಾವು ಬೋದಿನ ಮೇಲೆ ಇಟ್ಟಾಗ ಎರಡು ಕಡೆ ನಾರ್ಮಲಿ ಕಟ್ ಮಾಡಿರ್ತಾರೆ ಅದು ತುಂಡನ್ನು. ಸೊ ಯಾವಾಗ ಈ ತರ ತುಂಡುಗಳನ್ನ ನಾವು ಅದರಲ್ಲೂ ಮಸುಬು ಭೂಮಿಯಲ್ಲಿ ಬೆಳೆದಾಗ ಸ್ವಲ್ಪ ಹೆಚ್ಚಿನ ಬಾಧೆ ಕಂಡು ಬರ್ತದೆ, ಯಾಕಂತಂದ್ರೆ ಎರಡು ಭಾಗ ಕಟ್ ಮಾಡೋದ್ರಿಂದ ಇದಕ್ಕೆ ತಿನ್ಲಿಕ್ಕೆ ಈಜಿ ಆಗುತ್ತೆ. ಅದು ತಿಂದ್ಬಿಟ್ಟು ಸೊ ಗೂಡನ್ನ ಕಟ್ಟಲಿಕ್ಕೆ ಈ ಮಸುಬು ಭೂಮಿಯಲ್ಲಿ ಜಾಸ್ತಿ ಇದಾಗುತ್ತೆ, ಅನುಕೂಲ ಆಗ್ತದೆ. ಸೊ ಈ ರೀತಿಯಾಗಿ ಇನ್ನು ಇದು ಇನ್ಶಿಯಲಿ ಸರ್, ಯಾವಾಗ ತುಂಡುಗಳನ್ನ ಇಟ್ಟಾಗ. ಅದೇ ನಾವು ಸಸಿ ಬಂತು, ಗಿಡವಾಯಿತು ಅಂತಂದ್ರೆ ಬೇರುಗಳನ್ನು ಕಟ್ ಮಾಡ್ತವೆ, ಯಾಕಂದ್ರೆ ಭೂಮಿಯಲ್ಲೇ ಇರ್ತವೆ, ಮೇಲಂತೂ ಬರೋದಿಲ್ಲ. ಈ ಕೆಲಸಗಾರರ ಜಾತಿ ಏನಿದೆಯಲ್ಲ ಭೂಮಿಯಲ್ಲಿ ಬೇರುಗಳನ್ನ ಕಡಿಯೋದ್ರಿಂದ ಆ ಒಂದು ಕ್ಲಂಪ್ ಅಥವಾ ಆ ಒಂದು ಗಿಡಗಳ ಸಂಖ್ಯೆ ಮೇಲೆ ಒಣಕ್ಯ ಅಂತ ಬರ್ತಾವ, ಒಣಕೊಂಡು ಕಂಪ್ಲೀಟ್ ಡ್ರೈ ಆಗ್ಬಿಟ್ಟು ಸತ್ತೋಗ್ಬಿಡುತ್ತೆ ಸರ್ ಆ ತರ ಗಿಡಗಳು. ಸೊ ಈ ರೀತಿಯಾಗಿ ಏನು ಕಬ್ಬಿನಲ್ಲಿರ್ಬೋದು, ಇನ್ನೊಂದು ಹತ್ತಿಯಲ್ಲಿರ್ಬೋದು, ನಮ್ಗೆ ತೋಟಗಾರಿಕೆ ಬೆಳೆಗಳಿರ್ಬೋದು, ಯಾವುದೇ ಇರ್ಬೋದು ಸರ್. ಸೊ ನಾರ್ಮಲಿ ಯಾವ ಬೆಳೆ ಎಲ್ಲ ಬಹುಮುಖ್ಯ ಬೆಳೆಗಳಲ್ಲೂ ಸಹಿತ ಇದು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಏನು ಯಾವ ಬೆಳೆ ಹೆಚ್ಚಿನ ನೀರು ಕೊಡ್ತೀವಿ ನೋಡಿ, ಭತ್ತಕ್ಕಿರ್ಲಿಕ್ಕಿಲ್ಲ, ಬಾಳೆಗಿರ್ಲಿಕ್ಕಿಲ್ಲ, ಇಂಥ ಬೆಳೆಗಳಿಗೆ ಸ್ವಲ್ಪ ಕಡಿಮೆ. ಆದರೆ ಯಾವ ಬೆಳೆಯು ಹೆಚ್ಚಿನ ದಪ್ಪ ಏನು ಬೇರುಗಳನ್ನು ಉಳ್ತಕ್ಕಂಥ ಬೆಳೆ ಅವು ಬಹುವಾರ್ಷಿಕ ಬೆಳೆಗಳಲ್ಲಿ ಸ್ವಲ್ಪ ಜಾಸ್ತಿ ಕಾಟ ಉಂಟು ಮಾಡುತ್ತೆ. ಸುಮಾರಾಗಿ ಹೇಳ್ಬೇಕಂತಂದ್ರೆ ಇದು ಬಹುಮುಖ್ಯ ಬೆಳೆಗಳಲ್ಲಿ ಏನಿಲ್ಲ ಅಂತಂದ್ರೆ ಒಂದು 30-40% ಹಾನಿ ಮಾಡ್ತಕ್ಕಂತ ಒಂದು ಅಂದಾಜು ಇದೆ. ಈಗ ರೈತರು ಭೂಮಿಯನ್ನ ಒಂದು ಬೆಳೆ ಹೋಗ್ತಿರ್ತಾರೆ, ಆದ್ರೆ ಅಲ್ಲಿ ಗೆದ್ದಲು ಕಾಟ ಇರೋದಿಲ್ಲ. ಹೌದು, ಒಂದೇಳೆ ಮುಂದೆ ಗೆದ್ದಲು ಕಾಟ ಬರುತ್ತೆ, ಅದನ್ನ ಮುಂಚಿತವಾಗಿ ಹತೋಟಿಯನ್ನ ಮಾಡಬೇಕಾಗಿತ್ತು, ಅಥವಾ ಪಕ್ಕದ ಹೊಲದಲ್ಲಿ ಗೆದ್ದಲು ಕಾಟ ಇತ್ತು ಅಂತಂದಾಗ ಪಕ್ಕದಲ್ಲಿದ್ದಂತ ರೈತ ಏನು ಒಂದು ಮುನ್ನೆಚ್ಚರಿಕೆನ ತಗೊಂಡು ಬೆಳೆಗಳಿಗೆ ಹೋಗ್ಬೇಕು, ಅಥವಾ ಏನಾದ್ರು ಸಾಯಿಲ್ ಟ್ರೀಟ್ಮೆಂಟ್ ಮಾಡ್ಬೇಕಾ, ಬರಲಾರ್ದಂತ ಮುನ್ನೆಚ್ಚರಿಕೆಗಳು ಬರಲಾರ್ದಂಗ ಮಾಡ್ಬೇಕಂತಂದ್ರೆ ಮೊಟ್ಟ ಮೊದಲನೇದಾಗಿ ಹೊಲವನ್ನ ಕ್ಲೀನ್ ಇಡತಕ್ಕಂಥದ್ದು ಮುಖ್ಯ. ಕ್ಲೀನ್ ಅಂತಂದ್ರೆ ಸದಿ ತೆಗಿಬೇಕು ಅಂತಲ್ಲ, ನಾರ್ಮಲಿ ನಮ್ಮ ರೈತರು ಹೊಲವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕಟ್ಟಿಗೆಗಳನ್ನ ಬದುಗಳ ಮೇಲೆ ಇಡ್ತಾರೆ ಸರ್. ಹೌದು, ಬದುಗಳ ಮೇಲೆ ಇಡ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕುಪ್ಪೆ ಹಾಕ್ಬಿಟ್ಟು ಎಲ್ಲವನ್ನ ಹಾಗೆ ಕೊಳಿಲಿಕ್ಕೆ ಬಿಟ್ಟಿರ್ತಾರೆ. ಸೊ ನಾವು ಸರಿಯಾಗಿ ಕೊಳಕ್ಕೆ ವೈಜ್ಞಾನಿಕವಾಗಿ ಕೊಳಿಲಿಕ್ಕೆ ಏನು ಆಸ್ಪದ ಮಾಡಿಕೊಡಲ್ವೋ ಅಂತ ಇದು ಪದಾರ್ಥಗಳಲ್ಲಿ ಇದನ್ನ ತಿನ್ಲಿಕ್ಕೆ ಬರುತ್ತೆ. ಇನ್ನು ಹೇಗ್ ಬರುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಮಳೆ ಬಿದ್ದಾಗ ಈ ಏನು ಕೆಲಸಗಾರರು ಇರ್ಬೋದು ಇವೆಲ್ಲ ಹೊರಗಡೆ ಬರ್ತಾವೆ ಸರ್, ಯಾಕಂದ್ರೆ ಮಳೆ ನೀರು ಭೂಮಿಯಲ್ಲಿ ಹೋದಾಗ ಇವುಗಳಿಗೆ ಡಿಸ್ಟರ್ಬ್ ಆಗ್ಬಿಟ್ಟು ಮಳೆ ನೀರು ಬರ್ತಾ, ಅದಕ್ಕೆ ನಾವು ಲೈಟ್ ಹುಳ ಅಂತಾನು ಕರಿತೀವಿ. ಲೈಟ್ ಹುಳ ಫಸ್ಟ್ ಮೊದಲ ಮಳೆ ಆದಾಗ ಬಂದ್ಬಿಡ್ತಿರ್ತಾವೆ. ಹೌದ್ರಿ, ಸೊ ಆ ರೀತಿ ಹುಳುಗಳು ಬಂದಾಗ ಇವು ಕೆಲವೊಮ್ಮೆ ಹಾರ್ಕೊಂಡೋಗಿ ಬೇರೆ ಪ್ರದೇಶದಲ್ಲೂ ಸಹಿತ ಮತ್ತೆ ಮುಂದಿನ ಅಂದ್ರೆ ಹೊಸದಾಗಿ ಈ ಗೂಡು ಕಟ್ಟತಕ್ಕಂಥ ಚಾನ್ಸಸ್ ಇರುತ್ತೆ. ಸಂತತಿ ಹಂಗೆ ಕಂಟಿನ್ಯೂ ಆಗೋ ಚಾನ್ಸ್ ಇರುತ್ತೆ. ಇನ್ನು ತಾವು ಕೇಳಿದ ಪ್ರಶ್ನೆಗೆ ಆಗ್ಲೇ ಹೇಳಿದೆ ನಾನು, ಸೊ ಬದುಗಳ ಮೇಲೆ ಯಾವುದೇ ಕಸ ಕಡ್ಡಿ ಆಯ್ತು, ಯಾವುದೇ ಏನು ಅನುಪಯುಕ್ತ ವಸ್ತುಗಳನ್ನ ಅನ್ಸೈಂಟಿಫಿಕ್ ವೇ ಅಲ್ದನೆ ಹಾಗೆ ಬಿಸಾಕೋದಾದ್ರಿಂದ ಇದ್ರ ಬರುತ್ತೆ. ಇನ್ನೊಂದು ಕಾರಣ ಅಂತಂದ್ರೆ ಸರಿಯಾಗಿ ಕೊಳೆತಿರ್ತಕ್ಕಂಥ ಗೊಬ್ಬರವನ್ನ ಉಪಯೋಗ ಮಾಡಿದ್ರೆ ಗೆದ್ದಲದ ಬಾಧೆ ಕಡಿಮೆ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ, ಅರ್ಧಂಬರ್ಧ ಕೊಳೆತಿರ್ತಕ್ಕಂಥ ಗೊಬ್ಬರವನ್ನು ತಂದ್ರೆ ಸಹಿತ, ಯಾಕಂದ್ರೆ ಇದು ಮೊದಲನೇದಾಗಿ ಸಾವಯವ ಪದಾರ್ಥವನ್ನು ತಿಂದು ಬೆಳೀತಕ್ಕಂಥ ಒಂದು ಕೀಟ. ನಾವು ಅರ್ಧಂಬರ್ಧ ಕೊಳೆತಿರ್ತಕ್ಕಂಥ ಸಾವಯವ ಪದಾರ್ಥವನ್ನು ಚೆಲ್ಲಿದ್ರೆ ಅದಕ್ಕೆ ಬಂದು ಅಟ್ರಾಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದರಲ್ಲೂ ನಾವು ಡಿಸ್ಟರ್ಬೆನ್ಸ್ ಮಾಡಿಲ್ಲ ಅಂತಂದ್ರೆ ಹೆಚ್ಚಿನ ಅಚ್ಚು ಅಂದ್ರೆ

ನೀವೇನಾದ್ರೂ ಕೆಮಿಕಲ್ ನ ಬಕೆಟ್ ನಲ್ಲಿ ಕಲ್ಸ್ಕೊಂಡ್ಬಿಟ್ಟು ಅದಕ್ಕೆ ಅದನ್ನ ಕಂಪ್ಲೀಟ್ ಒದ್ದೆ ಮಾಡ್ಬೇಕು, ಹೌದು ಕಂಪ್ಲೀಟ್ ಒದ್ದೆ ಮಾಡ್ಬೇಕು. ಸೊ ಇದು ಮೆಕ್ಯಾನಿಕಲಿ. ಇನ್ನು ಸಪೋಸ್ ಇಲ್ಲ ನಾನು ಅದನ್ನ ಇದನ್ ಮಾಡಲ್ಲ ಅಂತಂದ್ರೆ ಕೆಮಿಕಲ್ಸ್ ಹಾಕ್ಬಹುದು ಸರ್. ಈಗ ಹುತ್ತ ಇರುತ್ತೆ, ಹುತ್ತುಗಳಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ನಾ ಕೆಮಿಕಲ್ ಒಳಗೆ ಹಾಕ್ತೀನಿ ಹಾಕೋಕಿನ ಮುಂಚೆ ಅಂತಂದ್ರೆ ಆ ಬಿರುಕುಗಳ ಸಂದುಗಳನ್ನ ಸ್ವಲ್ಪ ಕೆಸರನ್ನ ತಗೊಂಡು ಮುಚ್ಚಬೇಕು, ಯಾಕಂದ್ರೆ ಹಾಕಿದ ಕೆಮಿಕಲ್ ಸೋರಿ ಹೋಗ್ಬಾರ್ದು. ಇನ್ನು ಕೆಮಿಕಲ್ ಯಾವ್ದು ಹೇಳ್ತೀವಿ ನಾವು ಅಂತಂದ್ರೆ ಕ್ಲೋರೋಪೈರಿಫಾಸ್, ಇದು ಸ್ವಲ್ಪ ಲಾಂಗ್ ರೆಸಿಡ್ಯುವಲ್ ಇಫೆಕ್ಟ್ ಇರತಕ್ಕಂತ ಒಂದು ಕೆಮಿಕಲ್ ಕ್ಲೋರೋಪೈರಿಫಾಸ್ 20 EC ಅಂತನ. ಅದನ್ನ 2.5 ml ಪ್ರತಿ ಲೀಟರ್ ನೀರಿಗೆ ಒಂದು ಬಕೆಟ್ ನಲ್ಲಿ, ಒಂದು ಬಕೆಟ್ಗೆ ಒಂದು 15 liter ಬಕೆಟ್ ಅಂತ ಇಟ್ಕೊಳ್ಳಿ, 2.5 liter ತರ ಒಂದು ಲೀಟರ್ಗೆ ಆ ತರ ಹಾಕೊಂಡು, ಅಂದ್ರೆ 1 liter 2.5 ml ಹಾಕ್ಬೇಕು, 2.5 ml ಹೌದ್ರಿ. ಅದನ್ನ ಬಕೆಟ್ ತುಂಬಾ ಕೆಮಿಕಲ್ ನಾವೇನ್ ಕಲ್ಸ್ಕೊಂಡಿರ್ತೀವಲ್ಲ ಅದನ್ನ ಒಂದು ಹುತ್ತಕ್ಕೆ ಹಾಕ್ಬೇಕು, ಮೇಲೆ ಏನ್ ಹೋಲ್ಸ್ ಇರ್ತಾವಲ್ಲ ಸರ್ ಆ ತೂತದಿಂದ ಹಾಕ್ಬಿಟ್ಟು ಹೊರಗೆ ಸೋರೆ ಹೋಗ್ಲಾರ್ದಾಗ ಮುಂಚೆ ನಾವು ಕೆಸರಿಂದ ಮುಚ್ಚಿರ್ಬೇಕು. ಇದನ್ನ ಹಾಕೋದ್ರಿಂದ ಕಂಪ್ಲೀಟ್ ಒಳಗಡೆ ಅದು ತೇವ ಆಗ್ಬಿಟ್ಟು ರಾಣಿಯಿಂದ ಹಿಡಿದು ಕಂಪ್ಲೀಟ್ ಎಲ್ಲಾ ಸಂಖ್ಯೆಗಳು ಎಲ್ಲಾ ಏನು ಕೀಟಗಳು ಸಹಿತ ಸತ್ತೋಗ್ತಾ ಬರಲಿ. ಸೊ ಇದು ಒಂದು ಸರ್. ಇಲ್ಲ ಅಂತ ಸಹಿತ ನಾವು ಅಲ್ಯೂಮಿನಿಯಂ ಫಾಸ್ಫೇಟ್ ಸಿಗುತ್ತೆ, ಸ್ವಲ್ಪ ಹೇರಳವಾಗಿ ಸಿಕ್ತಕ್ಕಂಥದ್ದಲ್ಲ, ಯಾಕಂದ್ರೆ ರೆಸ್ಟ್ರಿಕ್ಟೆಡ್ ಯೂಸ್, ನಾವು ಸ್ಟೋರೇಜ್ ನಲ್ಲಿ ಯೂಸ್ ಮಾಡ್ತೀವಿ, ಬಹಳಷ್ಟು ವಿಷಕಾರಿ ಅದು. ಹೌದು, ವಿಗ್ರಹಣದಲ್ಲಿ ಅಷ್ಟೇ ನಾವು ಉಪಯೋಗ ಮಾಡ್ಲಿಕ್ಕೆ ಅನುಮತಿ ಇದೆ. ಆದ್ರೂ ಈ ತರ ಪರಿಸ್ಥಿತಿ ಇದೆ, ಥರ್ಮೈಟ್ ಡ್ಯಾಮೇಜ್ ಇದೆ ಅಂತಂದ್ರೆ ಸೆಲ್ಫಾಸ್ ಟ್ಯಾಬ್ಲೆಟ್ ಅಲ್ಯೂಮಿನಿಯಂ ಫಾಸ್ಫೇಟ್ ಅಂತ ಸಿಗುತ್ತೆ. ಇದು ಒಂದು ಟ್ಯಾಬ್ಲೆಟ್ 3 gram ಇರುತ್ತೆ ಸರ್. 1 ಚದರ meter ಹುತ್ತಕ್ಕೆ 1 ಒಂದು ಟ್ಯಾಬ್ಲೆಟ್ನಂತೆ. ಈಗ 2 ಚದರ meter ಇತ್ತಂತಂದ್ರೆ 2 square meter ಇತ್ತಂದ್ರೆ 2 tablet ಹಾಕಿ ಮುಚ್ಚಿಬಿಡ್ಬೇಕು ಸರ್. ಇದರಲ್ಲಿ ಅದು ಯಾವಾಗ ಒಳಗಡೆ ತೇವ ಇರುತ್ತೆ ಸರ್, ತೇವಕ್ಕೆ ಯಾವಾಗ ಎಕ್ಸ್ಪೋಸ್ ಆದಾಗ ಫಾಸ್ಫೀನ್ ಗ್ಯಾಸ್ ರಿಲೀಸ್ ಆಗ್ಬಿಟ್ಟು ಕಂಪ್ಲೀಟ್ ಗ್ಯಾಸ್ ಎಲ್ಲ ಪಸರಿಸಿಕೊಂಡು ಒಳಗಡೆ ಎಲ್ಲ ಸತ್ತೋಗ್ತವೆ. ಸೊ ಈ ರೀತಿಯಾಗಿ ಇರ್ತಕ್ಕಂತ ಒಂದು ಹುತ್ತವನ್ನ ನಾವು ಅದನ್ನ ಕೀಟದ ಒಂದು ಏನು ಸಂಖ್ಯೆ ಅಲ್ಲಿರುತ್ತೆ ಅದನ್ನ ನಾವು ನಿರ್ನಾಮ ಮಾಡದೆ ಹೊರತು ಅದನ್ನ ಹಾಗೆ ಇಟ್ಟರೆ ಡೆಫಿನೆಟ್ಲಿ ಮತ್ತೆ ಬರೋದೇ ಸರ್. ಈಗ ಕಬ್ಬಿನ ಬೆಳೆಯಲ್ಲಿ ವಿಶೇಷವಾಗಿ ಬಂದಾಗ ಎಲ್ಲೋ ಒಂದು ಸ್ವಲ್ಪ ನೋಡಿದಾಗ ಅಲ್ಲಿ ಕಬ್ಬು ಒಣಗಿದೆ ಯಾಕಂತ ಕೇಳಿದಾಗ ರೈತರು ಇಲ್ಲರಲ್ಲಿ ಗೊರಲ್ ಎತ್ತದ ಕಬ್ಬು ಒಣಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು, ಅಲ್ಲಷ್ಟೇ ಗೊರಲ್ ಎತ್ತಿರುತ್ತಾ, ಅಲ್ಲಷ್ಟೇ ಟ್ರೀಟ್ಮೆಂಟ್ ಮಾಡ್ಬೇಕಂತೀರಾ ಅಥವಾ ಸುತ್ತಮುತ್ತ ಕಬ್ಬಿನ ಬೆಳೆಗೆ ಮತ್ತೆ ಅದು ಪಸರಿಸುವ ಸಾಧ್ಯತೆ ಇರುತ್ತೆ? ಇಲ್ಲ ಸರ್, ಅಲ್ಲಷ್ಟೇ ನಿಮ್ಗೆ ಗೊರಲೆ ಕಂಡಾಗ ಅಲ್ಲಷ್ಟೇ ನಾನು ಕ್ಲೋರೋಪೈರಿಫಾಸ್ ಅಂತ ಏನ್ ಹೇಳಿದ್ನಲ್ಲ 2.5 ml ಪ್ರತಿ ಲೀಟರ್ ನೀರಿಗೆ ಸೊಲ್ಯೂಷನ್ ಮಾಡಿಕೊಂಡು ಆ ಭಾಗಕ್ಕಷ್ಟೇ ಬುಡಕ್ಕೆ ಹಾಕ್ಬೇಕು. ಹಾಕೋ ಕಾಲಕ್ಕೂ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಬೇಕು. ಏನಪ್ಪಾ ಅಂತಂದ್ರೆ ಹಾಗೆ ನಾವು ಹಾಕ್ಬಿಟ್ರೆ ಸೋರ್ಕೊಂಡು ಹೋಗ್ಬಿಡುತ್ತೆ. ಸೊ ಏನು ಬಾಧೆಗೊಳಗಾಗ್ತಕ್ಕಂಥ ಆ ಭಾಗದಲ್ಲಿ ಏನು ಗಿಡಗಳಿಗೆ ಸ್ವಲ್ಪ ಮಣ್ಣು, ನಾವೇನು ಪಾತಿ ಅಂತ ಹೇಳ್ತೀವಿ, ಸ್ವಲ್ಪ ಮಣ್ಣನ್ನು ತೆಗೆದು ಹಾಕ್ತಕ್ಕಂಥ ಕೆಮಿಕಲ್ ಹೀರ್ಕೋಬೇಕು, ಹಿಂಕೋಬೇಕು ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಮಣ್ಣನ್ನು ತೆಗೆದು ಸುತ್ತಮುತ್ತ ಈ ಕೆಮಿಕಲ್ ಹಾಕ್ಬೋದು. ಇಲ್ಲ ಕೆಲವರು ಸರ್ ಹುಡ್ಕೊಂಡು ಹೋಗೋದು ಕಷ್ಟ, ಹೊಲ ತುಂಬ ಹಾಗೆದ ಅಂತಂದ್ರೆ ನಾರ್ಮಲಿ ಎಲ್ಲಾ ರೈತರು ಕಬ್ಬಿಗೆ ಸ್ವಲ್ಪ ಡ್ರಿಪ್ ಇರಿಗೇಷನ್ ಮಾಡ್ತಾರೆ. ಈ ಡ್ರಿಪ್ ಇರಿಗೇಷನ್ ಮಾಡ್ತಕ್ಕಂತ ನಾರ್ಮಲಿ ಡ್ರಿಪ್ ಇರಿಗೇಷನ್ಗೆ ಈ ಫರ್ಟಿಲೈಸರ್ ಅಪ್ಲೈ ಮಾಡ್ತಾರೆ ಸರ್ ಥ್ರೂ ಡ್ರಿಪ್ಪರ್ಸ್. ಆ ಫರ್ಟಿಲೈಸರ್ ಮಾಡ್ತಕ್ಕಂತ ಒಂದು ಏನು ಟ್ಯಾಂಕ್ ಏನ್ ಮಾಡಿರ್ತಾರೆ ಸಿಮೆಂಟ್ ಇಂದು, ಅದರಾಗೆ ಈ ನಮ್ಮ ಕೆಮಿಕಲ್ ಮಿಕ್ಸ್ ಮಾಡ್ಕೋಬಹುದು. ಬೇಕಾದ್ರೆ ಆ ಕೆಮಿಕಲ್ ಜೊತೆಗೆ ಡ್ರಿಪ್ ಮುಖಾಂತರ ಬಿಟ್ರೆ ಬಹಳ ಎಫೆಕ್ಟಿವ್, ಆಮೇಲೆ ಫಾಸ್ಟ್ ಆಗುತ್ತೆ, ಹೊಲದ ತುಂಬಾನು ಟಚ್ ಆಗುತ್ತೆ. ಹೌದೌದು, ಎಲ್ಲಾ ಹೊಲದ ಎಲ್ಲಾ ಬೆಳೆಗಳಿಗೂ ಸಹಿತ ಆಗ್ಬಿಡುತ್ತೆ ಸರ್. ಯಾಕಂತಂದ್ರೆ ನಾವು ಒಂದ್ ಕಡೆ ಮಾಡಿದೆ ಒಂದ್ ಕಡೆ ಬಿಟ್ಟು ಅಂತಂದ್ರೆ ಮತ್ತೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಿಂಗಾಗಿ ಡ್ರಿಪ್ ಮೂಲಕ ನಾವು ಇದನ್ನ ಹೇಳ್ತೀವಿ. ಇಲ್ಲ ನಾನು ಕೆಮಿಕಲ್ ಬೇಡ, ನಾನು ಆರ್ಗ್ಯಾನಿಕ್ ಮಾಡ್ತೀನಿ ಸಾವಯವದ ತಂದ್ರು ಸಹ ಅದೇ ಏನು ನಾನು ಫರ್ಟಿಲೈಸರ್ ಟ್ಯಾಂಕ್ ಅಂತ ಹೇಳಿದ್ನಲ್ಲ, ಅದರಲ್ಲೂ ಸಹಿತ ನಾವು ಮೆಟ್ರೈಜಮ್ ಅನಿಸೋಪ್ಲಿ ಆಗ್ಲಿ, ಈ ಜೈವಿಕ ಶಿಲೀಂದ್ರನಾಶಕ ಅಥವಾ ಬಿವೇರಿಯ ಬ್ಯಾಸಿಯಾನ್ ಅಂತಕ್ಕಂಥ ಜೈವಿಕ ಶಿಲೀಂದ್ರನಾಶಕವನ್ನ 1 liter 3 gram ಅದನ್ನ ದ್ರಾವಣವನ್ನ ತೊಟ್ಟೆಯಲ್ಲಿ ಮಾಡ್ಕೊಂಡ್ಬಿಡ್ಬೇಕು ಸರ್. ಅದನ್ನ ಸಹಿತ ಆ ದ್ರಾವಣವನ್ನ ನಾವು ನೀರಿನ ಮೂಲಕ ಅಂದ್ರೆ ಡ್ರಿಪ್ ಇರಿಗೇಷನ್ ಮೂಲಕ ಬಿಟ್ಟರು ಸಹಿತ ಇದು ತುಂಬಾ ಚೆನ್ನಾಗಿ ನಿಧಾನ ಆದರೂ ಸಹಿತ ಕಂಟಿನ್ಯೂಸ್ ಆಗಿ ಅಂದ್ರೆ ಕಂಟಿನ್ಯೂಸ್ ಆಗಿ, ಯಾಕಂದ್ರೆ ಅದು ಜೈವಿಕ ಶಿಲೀಂದ್ರ ನಾಶಕ ಇರೋದ್ರಿಂದ ವಾರದಲ್ಲಿ ಒಂದ್ಸಲ ಪ್ರತಿ 15 days ಇದನ್ನ ಮಾಡ್ತಾರೆ. ಮಾಡ್ಬೋದು ಸರ್, ಯಾವಾಗ ಅವ್ರು ನೀರು ಕೊಡ್ತಾರ ಅಂತಂದ್ರೆ ನೀರಿನ ಥ್ರೂ ಬಿಟ್ಟರು ಸಹಿತ, ಏನು ಪ್ರತಿ ನೀರಿಗೂ ಸಹಿತ ಕೊಡ್ಬೇಕಂತ ಏನಿಲ್ಲ, ತಿಂಗಳಿಗೊಮ್ಮೆ ನೀವು ಕೊಟ್ಟರು ಸಹಿತ ಸಾಕಾಗುತ್ತೆ. ಈ ಒಂದು ಈ ಜೈವಿಕ ಶಿಲೀಂದ್ರ ನಾಶಕದ ಉಪಯೋಗ ಏನಂತಂದ್ರೆ ಮಣ್ಣಲ್ಲಿ ಇದ್ದು ಬೆಳೀತಕ್ಕಂತ ಮಣ್ಣಲ್ಲಿ ಇದ್ದು ಜೀವಿಸ್ತಕ್ಕಂತ ಜೀವಾಣುಗಳು, ಸಪೋಸ್ ಈಗ ಗೆದ್ದಲು ಅದಕ್ಕೆ ದಾಖಲಿಲ್ಲ, ಗೆದ್ದಲು ತಿನ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಮಣ್ಣಿನಲ್ಲಿ ಈ ಜೀವಾಣ ಇರುತ್ತೆ, ಮಲ್ಟಿಪ್ಲೈ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಯಾವಾಗ ಮತ್ತೆ ಗೆದ್ದಲು ಅಟ್ಯಾಕ್ ಮಾಡಿದಾಗ ಮಣ್ಣಿನ ಜೊತೆಗೆ ಇದನ್ನು ಶಿಲೀಂಧ್ರವನ್ನು ತಿಂದಾಗ ರೋಗ ಬರ್ತವೆ. ಸೊ ಇದು ಒಂದು ಅಡ್ವಾಂಟೇಜ್. ಹೇಗೆ ಇದು ಗೆದ್ದಲು ಅಥವಾ ಗೊರಲೆ ಮೇಲೆ ನಿಮ್ಮಲ್ಲಿ ಏನಾದರೂ ಸಂಶೋಧನೆಗಳು ನಡೀತಾ ಇದ್ದಾವೆ, ಹೇಗೆ ಅಂತಿರ್ತಾವೆ ಕೀಟತಜ್ಞರಾಗಿ, ಇದು ಬಹಳಷ್ಟು ಹಾನಿಯನ್ನ ಮಾಡ್ತಾ ಇದೆ ನಮ್ಮ ಬೆಳೆಗಳಲ್ಲಿ ಅಂತ ಹೇಳ್ತಾ ಅನಿಸ್ತಾ ಇದೆ ನಿಮಗೆ, ಅಥವಾ ಅಂತ ಹೇಳ್ಕೊಳ್ಳಂತ ಪ್ರಮಾಣದಲ್ಲಿ ಇಲ್ಲ? ಇಲ್ಲ ಸರ್, ನಮ್ಮ ಭಾಗದಲ್ಲಿ ಅಂತ ಹೇಳ್ಕೊಳ್ಳೋಷ್ಟು ಏನು ಇಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ಬಹುವಾರ್ಷಿಕ ಬೆಳೆಗಳು ಸ್ವಲ್ಪ ಕಡಿಮೆ, ಬೇರೆ ಭಾಗದಲ್ಲಿ ಕಂಪೇರ್ ಮಾಡಿದ್ರೆ ಬಹುವಾರ್ಷಿಕ ಬೆಳೆಗಳು ಕಡಿಮೆ ಇರ್ತಕ್ಕಂಥದ್ದು. ಸ್ವಲ್ಪ ಅಲ್ಪ ಸ್ವಲ್ಪ ತೋಟಗಾರಿಕೆ ಬೆಳೆಗಳಲ್ಲಿ ಈ ರೀತಿಯಾಗಿ ನಾವೇನ್ ಮಾತಾಡಿದ್ವಿ ಈಗ ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರೆ. ರೈತ ಬಾಂಧವರ, ಇದುವರೆಗೆ ಕೃಷಿ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಅಂತಂದ್ರೆ ಮನೆಯಲ್ಲಿ ಈ ಗೆದ್ದಲು ಹುಳುವಿನ ಲಕ್ಷಣಗಳು, ಹಾಗೆಯೇ ಈ ಗೆದ್ದಲು ಹುಳುವಿನ ಹಾನಿಯನ್ನು ಯಾವ ರೀತಿಯಾಗಿ ಮಾಡ್ತದೆ ಮತ್ತು ಇದರಲ್ಲಿ ನಿರ್ವಹಣಾ ಕ್ರಮಗಳು ಏನು ಎಂಬಂತಹ ಒಂದು ಮಾಹಿತಿಯನ್ನು ಡಾಕ್ಟರ್ ವಿ ಜಿ ಬೌಲತಿಯವರು, ಎ ಜಿ ಶ್ರೀನಿವಾಸ್ ಕೀಟಶಾಸ್ತ್ರಜ್ಞರು, ಇವರೊಂದಿಗೆ ಸಂದರ್ಶನವನ್ನು ಮಾಡಿದರು. ಕೀಟತಜ್ಞರಾದಂತಹ ಡಾಕ್ಟರ್ ಎ ಜಿ ಶ್ರೀನಿವಾಸ್, ಹಾಗೆಯೇ ನಮ್ಮ ಡಾಕ್ಟರ್ ವಿ ಜಿ ಬೌಲತಿ ಇವರಿರುವರಿಗೂ ಧನ್ಯವಾದಗಳು. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान, अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ರಾಯಚೂರು ತಾಲೂಕಿನ ಕಡಗಮದೊಡ್ಡಿ ಗ್ರಾಮದ ರಾಜೇಂದ್ರ ಅವರ ಹೂ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಡಗಮದೊಡ್ಡಿ ಗ್ರಾಮದ ರಾಜೇಂದ್ರ ಅವರು, ಇವರು ಸುಮಾರು ವರ್ಷದಿಂದ ತರಕಾರಿ ಬೇಸಾಯದಲ್ಲಿ ತೊಡಗಿದ್ದಾರೆ. ಕಡಗಮದೊಡ್ಡಿ ಚಂದ್ರಬಂಡ ಈ ಒಂದು ರಸ್ತೆ ಮುಖಾಂತರ ಹೋಗುವಾಗ ಹಲವಾರು ಜನ ರೈತರನ್ನ ನಾವು ನೋಡ್ತಾ ಇರ್ತೀವಿ. ಎಲ್ಲರೂ ಸಾಮಾನ್ಯವಾಗಿ ಕಾಯಿಪಲ್ಯ ಬೆಳೆಯನ್ನು ಬೆಳೀತಾರೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕಾಲಿಫ್ಲವರು, ಕ್ಯಾಬೇಜು, ಬೀಟ್ರೂಟು ಭಾಳಷ್ಟು ಬೆಳೆಯೋದು ರೈತರು ಕಡಿಮೆ ಅಂತ ಹೇಳ್ಬೋದು. ಅದು ಚಳಿಗಾಲದ ಬೆಳೆ ಆಗಿರೋದ್ರಿಂದ ಭಾಳಷ್ಟು ಎಣ್ಣೆ ಹೊಡಿಬೇಕು ಬರೋದಿಲ್ಲ ಅಂತಕ್ಕಂಥ ಒಂದು ಹೆದರಿಕೆ ರೈತರಲ್ಲಿ ಇರುತ್ತೆ. ಆದರೆ ಇವರು ಸುಮಾರು ವರ್ಷದಿಂದ ಈ ಒಂದು ಕಾಲಿಫ್ಲವರ್ ಅಂದರೆ ಫ್ಲವರ್ ಅಂತೇನು ಹೇಳ್ತೀವಿ ನಾವು ಅದನ್ನು ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಾಲಿಫ್ಲವರ್ ಯಾವ ರೀತಿ ಬೆಳೀತಾ ಇದ್ದಾರೆ, ಹೇಗೆ ಲಾಭ ಬರ್ತಾ ಇದೆ, ಜೊತೆಗೆ ಏನು ಸಮಸ್ಯೆಗಳು ಈ ಕಾಲಿಫ್ಲವರ್ ಬೆಳೆಯಲ್ಲಿ ಬರ್ತವೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಹೇಳಿ ರಾಜೇಂದ್ರ ಅವರೇ, ಈ ಒಂದು ಕಾಲಿಫ್ಲವರ್ ಬೆಳಿಲಿಕ್ಕೆ ಎಷ್ಟು ವರ್ಷ ಆಯ್ತು? ನಾವಿವಾಗ 12 ವರ್ಷ ಆಯ್ತು ಸರ್ ಕಾಲಿಫ್ಲವರ್ ಬೆಳ್ಸಕ್ಕೆ. ಸರ್ 12 ವರ್ಷ ಆಯ್ತು. ಈಗ 12 ವರ್ಷದಿಂದ ಸತತವಾಗಿ ಕಾಲಿಫ್ಲವರ್ ಅನ್ನ ಬೆಳೀತಾ ಇದ್ದೀರಿ, ಹೇಗೆ ಕಾಲಿಫ್ಲವರ್ ಬೇಸಾಯ ನೀವು ಮೊದಲು ಅದ್ರ ಬಗ್ಗೆ ಅನುಭವ ಇತ್ತ? ಮೊದಲಿಂದ ಅನುಭವ ಸರ್, ಆವಾಗಲಿಂದ ಹಾಕತ್ತೀವಿ. ಅಂದ್ರೆ ಹೇಗೆ ಇದನ್ನ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು, ಹೆಂಗೆ ಬೀಜ ತರ್ತೀರಿ, ಮತ್ತೆ ಹೇಗೆ ವರ್ಷ ಯಾವ ರೀತಿ ಬದಲಾವಣೆ ಮಾಡ್ತಿದ್ರಿ ಬೆಳೆ ಬೇಸಾಯದಲ್ಲಿ? ಬೇಸಾಯ ವರ್ಷ ವರ್ಷ ಮಾಡ್ತೀರಿ ಸರ್, ಉಳುಮೆ ಮಾಡೋದು, ಕುರಿನಿಸೋದು, ತುಪ್ಪೆ ಗೊಬ್ಬರ ಅಂದ್ರೆ ಇಲ್ಲ ಇವಾಗಿಲ್ಲ ಎಮ್ಮೆಗೆ ಮಿಲ್ಲ ಸರ್, ಕುರಿ ನಿಲ್ಲಿಸ್ತೀವಿ. ವರ್ಷದಲ್ಲಿ 2 ಬೆಳೆ ಬೆಳೆಸ್ತೀವಿ ಸರ್ ಫ್ಲವರ್. ಅಂದ್ರೆ ಚಳಿಗಾಲದಲ್ಲಿ ಚೆನ್ನಾಗಿ ಬರ್ತದ? ಇದು ಯಾವ ಒಂದು ಸೀಸನ್ ಅಲ್ಲಿ ಒಳ್ಳೆ ಇಳುವರಿ ಬರುತ್ತೆ ಫ್ಲವರ್? ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಸರ್, ಚಳಿಗಾಲದಲ್ಲಿ ಇಳುವರಿ ಸ್ವಲ್ಪ ಹೆಚ್ಚಿಗೆ. ಮಳೆಗಾಲದಲ್ಲಿ ಏನು ಸಮಸ್ಯೆ ಬರುತ್ತೆ ಇದಕ್ಕೆ? ಮಳೆಗಾಲದಲ್ಲಿ ಸಮಸ್ಯೆ ಆದ್ರೆ ಸರ್ ಸ್ವಲ್ಪ ಮಳೆ ಗಿಳೆ ಹೆಚ್ಚಿಗೆ ಆದ್ರೆ ಇಳುವರಿ ಕಡಿಮೆ ಆಗುತ್ತೆ, ಸ್ವಲ್ಪ ರೋಗ ಮತ್ತೆ ಹೆಚ್ಚಿಗೆ ಇರ್ತೈತೆ, ಚಳಿಗಾಲದಲ್ಲಿ ಕಡಿಮೆ ಇರ್ತದೆ ರೋಗ. ಈಗ ಈ ಒಂದು ಕಾಲಿಫ್ಲವರ್ ಬೇಸಾಯ, ಹೂಕೋಸು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಈ ಹೂಕೋಸು ಬೇಸಾಯವನ್ನ ಮಾಡಬೇಕಾದ್ರೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋತೀರಿ ನೀವು? ಯಾವುದು ಒಳ್ಳೆ ಇಳುವರಿ ಬರುತ್ತೆ ಹೆಂಗೆ ಗೊತ್ತಾಗತ್ತೆ ನಿಮಗೆ ಇದೆಲ್ಲ? ನಾವು ವರ್ಷ ವರ್ಷ ಆಗ್ತೀವಲ್ಲ ಸರ್, ಇವಾಗ ಚೇಂಜ್ ಆಗ ಸರ್, 2-3 ವರ್ಷಕ್ಕೆ ಬೀಜ ಚೇಂಜ್ ಆಗ್ತಾವೆ. ಇವಾಗ ವೆಲ್ಕಮ್ ಸೀಡ್ ಅಂತ 6-0-6 ಸರ್ ಇವಾಗ ಹಾಕಿದ್ದು ನಾವು. ಈ ವೇಳೆ ತಳಿ ಚಳಿಗಾಲಕ್ಕೆ ಸೆಪ್ಟೆಂಬರ್ಲಿಂದ ಡಿಸೆಂಬರ್ವರೆಗೆ ಆಗ್ಬೋದು ಸರ್ ಇದು. ಈ ತಳಿ ನಾವು ಸೆಪ್ಟೆಂಬರಲ್ಲಿ ಹಚ್ಚಿದ್ವಿ, ಇವಾಗ ಡಿಸೆಂಬರ್ಗೆ ಮುಗಿದೆ ಸರ್ ಎಲ್ಲ. ಹೇಗೆ ಬೀಜ ಅದು ಎಲ್ಲಿಂದ ತರ್ತೀರಿ, ಮತ್ತೆ ಇದ್ರದ್ದು ಯಾವ ಒಂದು ಅಂಗಡಿಯಿಂದ ಬೀಜ ತರ್ತಾ ಇರ್ತೀರಿ, ಹೇಗೆ ಸಸಿ ಮಾಡ್ಕೋಬೇಕಾ, ಹೆಂಗಿದನೆಲ್ಲ? ರಾಯಚೂರಲ್ಲಿ ಸಿಗ್ತಾವ ಅಂಗಡಿಯಲ್ಲಿ, ಅಲ್ಲಿಂದೇ ತರ್ತೀವಿ. ಚಂದ್ರಬಂಡೆಯಲ್ಲಿ ಶೆಡ್ ಐತೆ ಸರ್, ನರ್ಸರಿಯಲ್ಲಿ ಕೊಟ್ಟು ನಾವು ಹಾಕ್ತೀವಿ ಸರ್, ಒಲ್ಲಲ್ಲಿ ನೀವು ಹಾಕಲ್ಲ ಸರ್ ಇವಾಗಿನ. ಅಂದ್ರೆ ಸಸಿ ಮಡಿಯನ್ನ ಸಸಿ ಮಾಡ್ಕೊಳ್ಳಿಕ್ಕೆ ನೀವು ಇದರಲ್ಲೇ ಕೊಡ್ತಿರಲ್ಲ? ಶೆಡ್ ಅಲ್ಲಿ ಕೊಡ್ತೀವಿ ಸರ್, ಶೆಡ್ ನೆಟ್ ಅಲ್ಲಿ ಸರ್. ಹೇಗಿರೋ ರೇಟ ನಿಮ್ಗೆ ಹಾಕ್ತಾರ ಅವ್ರು ಸಸಿ ಮಡಿ ಮಾಡ್ಕೊಡ್ಲಿಕ್ಕೆ? ಸರ್ ಅದು ಒಂದು ಬಾಕ್ಸ್ ಬಂದು 30 ರೂಪಾಯಿ ಸರ್ ಅವರು ಹಾಕೋದು, ಒಂದು ಪ್ಯಾಕೆಟ್ ಬಂದು 25 ಆಗುತ್ತೆ. 25 ಬಾಕ್ಸ್ಗೆ ಅಂದ್ರೆ ಒಂದು ಪ್ಯಾಕೆಟ್ 25 ಅಂದ್ರೆ ನಾವು ಒಂದು ಎಕರೆ ಆಡ್ಬೇಕಾದ್ರೆ ಒಂದು 10 ಪ್ಯಾಕೆಟ್ 250 ಬಾಕ್ಸ್ ಆಗುತ್ತೆ ಸರ್. ಅದು ಹೇಗೆ ಬೀಜ ಪ್ರತಿ ವರ್ಷನೂ ಯಾವ ಕಂಪನಿ ಬೀಜ ಉಪಯೋಗ ಮಾಡ್ತಾನೆ ಇಲ್ಲಿ, ಯಾವ ತಳಿ ಹಾಕೋದು? ತಳಿ ಸರ್ ಮಳೆಗಾಲದಾಗ ಚೇಂಜ್ ಇರ್ತಾವ, ಬೇಸಿಗೆಯಲ್ಲಿ ಚೇಂಜ್ ಇರ್ತಾವ ಸರ್. ಮತ್ತೆ ಚಳಿಗಾಲದ ಮಳೆಗಾಲದ ಬೇಸಿಗೆ ಮೂರು ಇರ್ತಾವ ಸರ್. ನಾವು ಮಳೆಗಾಲದ ಚಳಿಗಾಲದೊಂದೇ ಹಾಕ್ತೀವಿ ಸರ್ ಇವಾಗ ಸದ್ಯಕ್ಕೆ. ಬೇಸಿಗೆ ಹಾಕಲ್ಲ, ನಮ್ಮಲ್ಲಿ ಉಷ್ಣಾಂಶ ಬಿಸಿಲು ಹೆಚ್ಚಿಗಿರ್ತದೆ ಸರ್, ಹಾಕಲ್ಲ ನಾವು ಬೇಸಿಗೆ. ಬೀಜ ಒಂದು ಪ್ಯಾಕೆಟ್ ಎಷ್ಟು ಬೀಳತ್ತೆ ನಿಮಗೆ ಬೀಜ? ಸರ್ 400-500 ನಡೆದಿದೆ ಸರ್ ಬೀಜನು. ಹೇಗೆ ಸಸಿ ಮಾಡ್ಬೇಕಾದ್ರೆ ನಿಮಗೆ ಒಂದು ಬಾಕ್ಸಿಗೆ ಎಷ್ಟು ಹೇಳ್ತಂತಂದ್ರೆ ಒಂದು ಬಾಕ್ಸಿಗೆ ರೇಟ್ ಎಷ್ಟು ಮಾಡ್ತಾರೆ ಅವರು? ಒಂದು ಬಾಕ್ಸಿಗೆ ಬಂದು 30 ರೂಪಾಯಿ ಸರ್ ಅಲ್ಲಿ. ಒಂದು ಟ್ರೈಗೆ? ಒಂದು ಟ್ರೈಗೆ 30 ರೂಪಾಯಿ. 30 ರೂಪಾಯಿ ಸರ್. ಅಂದ್ರೆ ನಿಮಗೆ ಅವರೆಲ್ಲ ಎಷ್ಟು ದಿವಸ ಸಸಿ ಮಾಡಿ ಕೊಡ್ತಾರೆ? ಒಂದು ತಿಂಗಳು ಸರ್. ಒಂದು ತಿಂಗಳು? ಹ್ಞೂ ಸರ್. ಅಂದ್ರೆ ಒಂದು ತಿಂಗಳು ಸಸಿಗಳನ್ನು ತಂದು ನೇರವಾಗಿ ಅವ್ನು ನೀವು ಬಿತ್ತನೆ ಮಾಡಿಬಿಡ್ತೀರಾ? ನಾಟಿ ಮಾಡ್ಬಿಡ್ತೀವಿ ಸರ್. ಇವಾಗ ಕೊಟ್ರೆ ಒಂದು 25 ತಿಂಗಳೇ, ಒಂದು ತಿಂಗಳು ಸರ್. ಒಂದು ತಿಂಗಳಿಗೆ ಹಚ್ಚಿಬಿಡ್ತೀವಿ ಸರ್ ಕೊಟ್ರೆ. ಹೇಗೆ ಇದನ್ನ ನಾಟಿ ಮಾಡ್ಬೇಕಾದ್ರೆ ಹೆಂಗ್ ಸಾಲ್ ಮಾಡ್ಕೋತೀರಿ, ಭೂಮಿ ಹೆಂಗ್ ಸಿದ್ಧತೆ ಮಾಡ್ಕೋತೀರಿ, ಏನೇನ್ ಗೊಬ್ಬರ ಹಾಕ್ತೀರಿ ಹಚ್ಚಕ್ಕಿಂತ ಮುಂಚೆ, ಅಥವಾ ಹಸಿ ಮಾಡಿ ಹಚ್ಚಬೇಕು, ಅಥವಾ ಒಣ ಮಣ್ಣಲ್ಲೇ ಸಸಿಗಳನ್ನ ಹಾಕ್ತೀರಿ ಹೇಗೆ? ಹಸಿ ಮಾಡಿ ಹಚ್ಬೇಕು ಸರ್, ಒಣ ಅಲ್ಲಿ ಹಚ್ಚಕ್ ಬರಲ್ಲ ಸರ್. ಡ್ರಿಪ್ಲಿಂದೇ ಸರ್ ನಾವು ಹಾಕೋದು, ನೀರೇನಿಲ್ಲ, ಡ್ರಿಪ್ ಎಲ್ಲ, ಡ್ರಿಪ್ ಸಿಸ್ಟಮ್ ಸರ್. ಅಂದ್ರೆ ಹಸಿಯಲ್ಲಿ ಒಂದು ಡ್ರಿಪ್ ಎಲ್ಲಿ ನೀರ್ ಬೀಳುತ್ತೆ ಅಲ್ಲಿ ಅಲ್ಲಿ ಬೀಳುತ್ತೆ, ಅಲ್ಲಿ ಹಾಕ್ತೀವಿ ಸರ್. ಎರಡೆರಡು ಫೀಟ್ಗೆ ಸಾಲಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಎಷ್ಟು ಇರುತ್ತೆ ಅಂತರ? ಡ್ರಿಪ್ ಸರ್ 1.5 ಫೀಟ್ ಇರ್ತೈತೆ ಸರ್, ಆಗಲ್ಲ ಇದು ಡ್ರಿಪ್ ಐತಲ್ ಸರ್, ಅಲ್ಲೆಲ್ಲಿ ಹಣಿ ಬೀಳ್ತಾವ ಅಲ್ಲೆಲ್ಲಿ ಹಾಕ್ತಿವಿ, 2.5 ಫೀಟ್ಗೆ ಹಾಕ್ತಿವಿ ಸರ್, ಆಗಲ್ಲ. ಇನ್ನು ಹಚ್ಚಿದ ಮೇಲೆ ಮುಂದೆ ಇದಕ್ಕೆ ಏನೇನು ಮಾಡ್ಬೇಕಾಗತ್ತೆ? ಹಚ್ಚಿದ್ರಪ್ಪ ಈಗ ಇವತ್ತು ಹಚ್ಚಿಬಿಟ್ರೆ, ಹಚ್ಚಿದ ಮೇಲೆ ತದನಂತರ ಏನೇನು ಕ್ರಮಗಳನ್ನು ಮಾಡ್ಬೇಕು ಈ ಒಂದು ಹೂಕೋಸಿನ ಬೆಳೆಯಲ್ಲಿ? ಸರ್ ಹಚ್ಚಿದ ಮೇಲೆ ಒಂದು 10-15 ದಿನಕ್ಕೆ ಗೊಬ್ಬರ ಹಾಕ್ತಿವಿ ಸರ್. ಫಸ್ಟಿಗೆ ನಾವು ಕುರಿ ನಿಲ್ಸು ಉಳಿವೆ ಮಾಡಿ ಎಲ್ಲ ರೂಟ್ರಿಗೆ ಒಡಿಸಿ ಪೈಪ್ ಹಾಕಿ ಸಸಿ ಹಾಕ್ತಿವಿ ಸರ್. ಸಸಿ ಹಾಕಿದ ಮೇಲೆ ಒಂದು 15 ದಿನಕ್ಕೆ ಗೊಬ್ಬರ ಹಾಕ್ತಿವಿ ಸರ್. ಗೊಬ್ಬರ ಹಾಕಿದ ಮೇಲೆ ಒಂದು 15 ದಿನಕ್ಕೆ ಒಂದು ಸರ್ತಿ ಸ್ಪ್ರೈ ಮಾಡ್ತೀವಿ ಸರ್. ಹುಳ ಏನಿರಲ್ಲ, ಒಂದು ವೇಳೆ ಇದ್ರೆ ಹುಳ ಹಾಕಿ ಸ್ಪ್ರೈ ಮಾಡ್ಬೋದು. ಹಚ್ಚಿದ ಮೇಲೆ ನೀರುಗಳ ಡ್ರಿಪ್ಪನ್ನು, ಡ್ರಿಪ್ಪರಲ್ಲಿ ನೀರು ನೀವು ಹೇಳಿ ಡ್ರಿಪ್ ಹಾಕಿರ್ತೀವಿ ಅಂತೇಳಿ, ನೀರನ್ನು ಮ್ಯಾನೇಜ್ ಮಾಡೋದು ಹೆಂಗೆ? ಎಷ್ಟು ದಿವ್ಸಕ್ಕೆ ಒಮ್ಮೆ ನೀರು, ದಿವಸ ಬಿಡ್ಬೇಕಾ, ಹೇಗಿದಕ್ಕೆಲ್ಲ? ಒಂದಿನ ಬಿಟ್ಟು ಒಂದಿನ ಬಿಡ್ಬೋದು ಸರ್. ಸ್ವಲ್ಪ ಭೂಮಿ ನೀರು ಆಗಲಿಲ್ಲ ಅಂದರೆ ದಿನ ಬಿಡ್ಬೋದು. ನೀರು ಫುಲ್ ಇದ್ರೆ 2 ದಿನಕ್ಕೆ ಒಂದು ಸರ್ತಿ, ಒಂದಿನ ಬಿಟ್ಟು ಒಂದಿನ ಬಿಡ್ಬೋದು ಸರ್ ಡ್ರಿಪ್. ಎಷ್ಟು ತಾಸು ಬಿಡ್ತೀರಿ? ಎಷ್ಟು ತಾಸು ಬಿಡ್ತೀರಿ? 2 ತಾಸಾದ್ರೆ ಮಸ್ತ್ ಸರ್. ನೀರು ಫುಲ್ ಇದ್ರೆ, ನೀರು ಕಡಿಮೆ ಇದ್ರೆ ಒಂದು 3-4 ತಾಸು ಬಿಡ್ಬೋದು ಹೆಚ್ಚಿಗೆ, ನೀರು ಕಡಿಮೆ ಇದ್ದವರಾದ್ರೆ. ಇನ್ನ ಕಳೆಗಳನ್ನು ತೆಗೆಯೋದು ಹೇಗೆ, ಎಷ್ಟು ಸಲ ಕಳೆ ತೆಗಿಬೇಕಾಗತ್ತ, ಮತ್ತೆ ಮೇಲು ಗೊಬ್ಬರ ಯಾವಾಗ ಮತ್ತು ಏನೇನೋ ಎಷ್ಟು ಸಲ ಹಾಕ್ಬೇಕಾಗತ್ತೆ ಇದಕ್ಕೆ? ಬೇಲಿನ ಗೊಬ್ಬರ 3 ಟೈಮ್ ಹಾಕ್ತೀವಿ ಸರ್. ಒಂದು ಎಕರೆಗೆ ಬಂದು ಒಂದು 1/2 ಚೀಲ ಹಾಕ್ತೀವಿ. ಲೇಬರ್ಸ್ ಆದ್ರೆ ಕೂಲಿ ಕಳೆ ತೆಗೆಕಾದ್ರೆ 3-4 ಟೈಮ್ ತೆಗೆಯಕಾಗುತ್ತೆ ಸರ್ ಕಳೆ. ಅಂದ್ರೆ ಮೇಲು ಗೊಬ್ಬರ ಏನೇನು ಹಾಕ್ತೀರಿ, ಅದು ಎಷ್ಟೆಷ್ಟು ಸಲ ಅಂದ್ರೆ ಕೊಡ್ಬೇಕಾಗತ್ತೆ? ಒಮ್ಮೆ ಕೊಡ್ತೀರಾ ಮೇಲು ಗೊಬ್ಬರ? ಯಾವ್ಯಾವ ಗೊಬ್ಬರ ಹಾಕ್ತೀರಿ, ಎಷ್ಟೆಷ್ಟು ಹಾಕ್ತೀರಿ ಒಂದೊಂದು ಇದಕ್ಕೆ? ಫಸ್ಟ್ ಟೈಮ್ ಬಂದು ಸರ್ ಆಗದ್ರೆ 2 ಚೀಲ ಹಾಕ್ತೀವಿ ಸರ್. 20-23 ಅಂತ ಬರ್ತೈತೆ ಸರ್ ಅದು, ಅದೇ ಹಾಕ್ತೀವಿ. ಇಲ್ಲಾಂದ್ರೆ ಫಸ್ಟಿಗೆ DAP ಹಾಕ್ತೀವಿ, 10-26 ಬರ್ತಾವ, 28 ಬರ್ತಾವ. ಎಲ್ಲ ಗೊಬ್ಬರೇನೆ ಎಲ್ಲ ಅದ ಸರ್, ರೈತರ ಮೇಲೆ ಡಿಪೆಂಡ್. ಅವ್ರಿಗೆ ಇಷ್ಟ ಬಂದ ಗೊಬ್ಬರ ಹಾಕ್ಬಿಡ್ತಾರೆ ರೈತರೇನು. ನಾವು ಹಾಕಿದ್ದು 20-23, 26 ಆಗಲಿ, DAP ಆಗಲಿ ಹಾಕ್ತೀವಿ. ಮತ್ತೆ ಗೊಬ್ಬರ ಹಾಕಿದ ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಭಾಳಷ್ಟು ಎಣ್ಣೆ ಹೊಡಿತಾರೆ ಕಾಲಿಫ್ಲವರು, ಅದನ್ನ ನೋಡ್ಕೊಂಡು ತಿನ್ಬೇಕು, ಭಾಳ ಕಷ್ಟ ಅದ, ಮತ್ತು ಭಯಂಕರ ವಿಷಕಾರಿ ಆದಂಥ ಕೀಟನಾಶಕ ಬಳಕೆ ಮಾಡ್ತಾರೆ ರೈತರು ಅಂತೇಳಿ ತಿನ್ನತಕ್ಕಂಥ ಜನರಲ್ಲಿ ಅಭಿಪ್ರಾಯ ಇದೆ. ಹೇಗೆ ನೀವೇನು ರೈತರಾಗಿ ಏನು ಹೇಳ್ತೀರಿ, ನಿಜವಾಗ್ಲೂ ನೀವು ಕಾಯಿಪಲ್ಲೆ ಇದಕ್ಕೆ ಕಾಲಿಫ್ಲವರ್ಗೆ ಭಾಳಷ್ಟು ಸ್ಟ್ರಾಂಗ್ ಎಣ್ಣೆಗಳನ್ನು ಹೊಡಿತಾ ಇರ್ತೀರ ಹೇಗೆ? ಇಲ್ಲ ಸರ್, ಒಂದು 3-4 ವರ್ಷ ಕೆಳಗೆ ಇತ್ತು, ಅದು ಪತಂಗಿ ಅಂತ ಇತ್ತು ಸರ್, ಅದು ಇವಾಗ ನಾಶನ ಆಗೈತೆ ಬರೋ. ಇವಾಗ ಇಲ್ಲ ಸರ್, ಕಾಣಲ್ಲ, ಅದೇನು ಬಿಳಿದಾಮ ಐತೆ, ಆದರೆ ಮಾಮೂಲಿ ಎಣ್ಣೆ ಹೊಡ್ಕೊಂಡ್ರೆ ಹೋಗ್ಬಿಡ್ತೈತೆ. ಹುಳ ಬರ್ತಾವ ಮಾಮೂಲಿ ಸರ್, ಬಂದರೆ ಒಂದು ಸಾರಿ ಸ್ಪ್ರೈ ಮಾಡಿಬಿಟ್ರೆ ಹೋಗ್ತೈತೆ. ಮಿನಿಮಮ್ ಫ್ಲವರ್ ಮುಗಿದ ತಕ್ಷಣ ಆದರೆ ಒಂದು 5-6 ಸಾರಿ ಹೊಡಿಬೋದು ಅಷ್ಟೇ. ಅಷ್ಟೇ, ಏನೇ ಹೆಚ್ಚಾಗಿಲ್ಲ ಸರ್. ಆವಾಗ ಇತ್ತು ಸರ್, ಪೂರ್ತಿ ಎಣ್ಣೆ ಹೊಡೆದ್ರೆ ಮತ್ತೆ ಹೋಗ್ತಿದ್ದಿಲ್ಲ ಪತಂಗಿ. ಒಂದು ಪತಂಗಿ ತತ್ತಿ ಹಿಡಿದ್ರೆ 1,000-2,000 ಇತ್ತು ಸರ್, ಹಂಗಿತ್ತು, ಭಯಂಕರ ಉಳಿತ್ತು ಅವಾಗ. ಅವಾಗ ಎಣ್ಣೆ ಹೊಡ್ತಿದ್ವಿ, ಇವಾಗ ಇಲ್ಲ ಸರ್. ಒಂದು 3 ವರ್ಷ ಆಯ್ತು ಹೋಗೈತೆ ಸರ್ ಅದೆಲ್ಲ. ಸದ್ಯಕ್ಕೆ ಹುಳ ಇಲ್ಲ ಸರ್, ಹುಳ ಅಂತಿದ್ರೆ ಅವಾಗ ಫ್ಲವರ್ ತಿನ್ನಬಾರ್ದಂತಿದೆ. ಇವಾಗ ಆದರೆ ಮಾರ್ಕೆಟಲ್ಲಿ ಫ್ಲವರ್ ಫ್ಲವರ್ ಅಂತಾರೆ ಸರ್. ರಾಯಚೂರು ಮಾರ್ಕೆಟಲ್ಲಿ ಫ್ಲವರ್ ಹೆಚ್ಚಿಗೆ ನಮ್ಮ ಬೇಡಿಕೆ. ಈ ವರ್ಷ ಆದರೆ ಇನ್ನೂ ಫುಲ್ ಸರ್ ತಿನ್ನೋದು, ಯಾಕಂದರೆ ಹುಳ ಕಡಿಮೆ ಆಗೈತೆ. ಅವಾಗ ಎಣ್ಣೆ ಹೊಡೆದ್ರೆ ಕಲರ್ ಇರ್ತಿತ್ತು, ಇವಾಗ ವೈಟ್ ವೈಟ್ ಇರ್ತದೆ ಸರ್ ಫ್ಲವರ್. ಇವಾಗ ಆದ್ರೆ ಬೆಣ್ಣೆ ಮುದ್ದೆ ಆಗಿರ್ತದೆ ಇವಾಗ ಫ್ಲವರ್ ಆದ್ರೆ. ಅವಾಗ ಎಣ್ಣೆ ಹೊಡೆದ್ರೆ ಕಲರ್ ಇರ್ತಿತ್ತು, ಯಾಕಂದ್ರೆ ಮೇಲೆ ವಾರಕ್ಕ ಎರಡ್ ಸರ್ತಿ ಮೂರ್ ಸರ್ತಿ ಹೊಡ್ತಿದ್ರು. ಇವಾಗ ಇಲ್ಲ ಸರ್, 20 ದಿನಕ್ಕೋ 15 ದಿನಕ್ಕೋ ಹೊಡೆದಿತ್ತು ಸರ್ ಅಷ್ಟೇ. ನೀವು ಈಗ ಬೆಳೆ ಬಂದಿದೆ ನಿಮ್ದು, ಎಷ್ಟು ಸಲ ಎಣ್ಣೆ ಹೊಡೆದ್ರಿ ಬೆಳೆ ಪಾರಾವದೊಳಗಾಗಿ? ಎಷ್ಟು ಸಲ ಎಣ್ಣೆ ಹಾಕಿದ್ರಿ ಇದಕ್ಕೆ? ನಾವು 6 ಸರ್ತಿ ಹೊಡೆದ್ರಿ ಸರ್, ಹೆಚ್ಚಾಗಿಲ್ಲ ಸರ್. 6 ಸಲ 6 ಸರ್ತಿ ಅವು, ಯಾಕಂದ್ರೆ ಗಿಡ ಸಾಯ್ತು ಅಂದ್ರೆ ರೆಡಿ ಮೇಲೆ ಸಾಫ್ ಆಗ್ಲಿ ಹಾಕಿವಿ. 2 ಸರ್ತಿ 3 ಸರ್ತಿ ಎಣ್ಣೆಗೆ ಹೊಡೆದಿವೆ ಉಳಕ್ಕಂದೆ. ಮಾಮೂಲಿ ಡೋಸ್ ಅಷ್ಟೇ, ಹೆಚ್ಚಾಗಿಲ್ಲ ಸರ್ ಡೋಸ್. ಏನು ಇವಾಗ ಹುಳ ಇಲ್ಲ ಸರ್, ಚಳಿಗಾಲದಾಗಲಿ ಮಳೆಗಾಲದಾಗಿ ಹುಳ ಇಲ್ಲ ಹೆಚ್ಚಾಗಿ. ಇಲ್ಲ ಈ ಸರ್ತಿ ಇಲ್ಲ ಸರ್, ಒಂದು 3 ವರ್ಷ ಆಯ್ತು ಹೆಚ್ಚಾಗಿ ಹುಳ ಇಲ್ಲ ಸರ್ ಇವಾಗ ಸದ್ಯಕ್ಕೆ. ಏನ್ ಮತ್ತೆ ಇದಕ್ಕೆ ಕಸ ತೆಗೆಯುದು, ಎಣ್ಣೆ ಹೊಡೆದು, ಗೊಬ್ಬರ ಹಾಕುದು ಬಿಟ್ರೆ ಮತ್ತೇನೇನ್ ಮಾಡ್ತಿರ್ತಾರೆ ವಿಶೇಷವಾಗಿ ಕೆಲಸ? ಕೆಲಸ ನಾವೇ ಕುಂಟಿ ಹೇಳದ್ ಸರ್, ಎತ್ತಲಿಂದ ಆಗ್ಲಿ ನಾವಾದ್ರೆ 5 ವರ್ಷ ನಾವೇ ಕುಂಟಿ ಹೇಳ್ತೀವಿ. ನಮ್ಮಲ್ಲಿ ಲೇಬರ್ಸ್ ಆದ್ರೆ ಲೇಬರ್ಸ್ ಒಂದು 10 ಜನ ಇಟ್ಟರೆ ಒಂದಿನಕ್ಕೆ ಮುಗಿತೈತೆ, 2 ದಿನ ಆಗ್ಲಿ ಮುಗಿತೈತೆ. ಕಳೆ ಹೆಚ್ಚಾಗಿ ಬಿದ್ರೆ 3 ಟೈಮ್ ತೆಗೆದ್ರೆ ಮುಗಿತು ಸರ್ ಇನ್ನ ಇದೇನು ಕಳೆನು. ಹೇಗೆ 1 ಎಕರೆ ಒಂದು ಹೂಕೋಸು ಕಾಲಿಫ್ಲವರ್ ಬೇಸಾಯ ಮಾಡ್ಬೇಕಾದ್ರೆ ಎಷ್ಟಾಗತ್ತೆ ಖರ್ಚು? ಈ ಸಲ ಎಷ್ಟು ಹಾಕಿದ್ರಿ ನೀವು ಹೂಕೋಸನ್ನ? ಹೂಗೋ ಸರ್ ನಾವು 2.5 ಎಕರೆ ಹಾಕೊಂತ ಹೋಗ್ತೀವಿ ಸರ್. ಒಂದೇ ಸರ್ತಿ ಹಾಕಲ್ಲ ನಾವು, ಹಾಕಲ್ಲ ಸರ್. ಅದನ್ನ 2 ಬ್ಯಾಚ್ ಮಾಡ್ತೀರಾ? 2 ಬ್ಯಾಚ್ ಮಾಡ್ತೀವಿ ಸರ್. ಬ್ಯಾಚ್ ನಾಲ್ಕು ಬ್ಯಾಚ್ ಹಾಕ್ತೀವಿ ಸರ್. 4 ಬ್ಯಾಚ್? ಹ್ಞೂ, 4 ಬ್ಯಾಚ್ ಹಾಕ್ತೀವಿ. ಒಂದು ಸ್ಟೆಪ್ ಒಂದು 15ಕ್ಕೆ ಮುಗಿದ್ರೆ ಇನ್ನೊಂದು 15ಕ್ಕೆ, ಹಂಗ 4 ಬ್ಯಾಚ್ ಹಾಕೊಂತ ಹೋಗ್ತೀವಿ ಸರ್. ಒಂದು 3 ತಿಂಗಳಾಗಿ. ಎಷ್ಟು ದಿವಸ ಇನ್ನು ಮುಂದೆ ಮಾಡ್ಕೊಂಡಿರ್ತೀರಿ? 15-20 ದಿನ ಮಾಡ್ತೀವಿ ಸರ್. ಇದು ಇದು ಮುಗಿದ ತಕ್ಷಣ ಇನ್ನೊಂದು. ಯಾಕಂದ್ರೆ ಸರ್ ಮಾರ್ಕೆಟ್ ಒಂದೊಂದು ಸರ್ತಿ ರೇಟ್ ಇರ್ತೈತಿ, ಒಂದೊಂದು ಸರ್ತಿ ಇರಲ್ಲ. ಒಂದೊಂದು ಸರ್ತಿ ರೈತರು ಒಂದೇ ಸರ್ ಬಂದ್ಬಿಟ್ರೆ ಪೂರ್ತಿ 50-100 ರೂಪಾಯಿ ಹೋಗ್ತೈತೆ. ಹಂಗಾಗಿ ಲಾಸ್ ಆಗಬಾರ್ದಂತ ಸ್ಟೆಪ್ ಬ್ಯಾಚ್ ಮಾಡ್ಕೊಂತ ಹೋಗ್ತೀವಿ ಸರ್ ಅಷ್ಟೇ. ಈಗ ಕಾಲಿಫ್ಲವರು ಕೊಯ್ಲಿಗೆ ಬಂತು ಅನ್ನೋದು ಹೆಂಗ್ ಗೊತ್ತಾಗತ್ತೆ? ನೀವು ಹೂವ ನೋಡ್ರಿ, ಸೈಜ್ ಬೇಕು, ಒಳ್ಳೆ ಸೈಜು, ಚೆನ್ನಾಗಿ ನೋಡಕ್ ಅಟ್ರಾಕ್ಷನ್ ಇರಬೇಕು. ಅದಕ್ಕೆ ಏನಾದ್ರು ಔಷಧಿಗಳು ಸಿಗ್ತಾವ ಒಳ್ಳೆ ರೀತಿಯಿಂದ ನೋಡ್ಲಿಕ್ಕೆ? ಬೆಣ್ಣೆ ಮುದ್ದೆ ಹಾಗೆ ನಿಮ್ಗೆ ಫ್ಲವರ್ ಕಾಣ್ಬೇಕು ಅಂದ್ರೆ ಅದಕ್ಕೆ ಏನಾದ್ರು ವಿಶೇಷವಾದಂತ ಔಷಧ? ಇಲ್ಲ ಸರ್ ಹಂಗಿಲ್ಲ ಸರ್, ಎಣ್ಣೆ ಇಲ್ಲ ಸರ್. ಅದು ಏನಿದ್ರೆ ನ್ಯಾಚುರಲ್ ಸರ್, ಅವು ಬಂದ್ರೆ ಹೊಡಬೇಕು. ನಾವು ಹೊಡಕ್ ಅದು ಬರ್ಲಿಲ್ಲ ಅಂದ್ರೆ ನಾವು ಎಣ್ಣೆ ಹೊಡಬೇಕಾದ್ರೆ ಇನ್ನ ಮುಗಿ ಸರ್. ಹಂಗಾದ್ರೆ ಏನ್ ಮಾಡಕ್ ಆಗಲ್ಲ. ಅದು ಎಷ್ಟು ದಿನಕ್ಕೆ ಬರ್ತೈತಿ ಅಷ್ಟೇ ಆಗ್ತೈತಿ. ಅದು ಸೈಜ್ ಮೇಲೆ ನಾವು ಹೊಡಿಬೇಕು. 1.5 ಕೆಜಿ ಬಂದ್ರೆ ಅಷ್ಟೇ ಹೊಡ್ತೀವಿ, 1 ಕೆಜಿ ಇದ್ರೆ ಅಷ್ಟೇ ಹೊಡ್ತೀವಿ. ಸ್ವಲ್ಪ 2 ದಿನ ಬಿಟ್ರೆ ಹೊಡೆದೋಗ್ತಾವ ಸರ್, ಇಲ್ಲಂದ್ರೆ ಅವು. ಅಂದ್ರೆ ಅದು ಸರಿಯಾದ ವೇಳೆಯಲ್ಲಿ ಅದನ್ನ ರಾಶಿ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟ್ಗೆ ಒಯ್ಬೇಕು ಅದನ್ನ ಕಿತ್ತು. ಹಾ ಸರ್, ಬಾಳ ದಿವಸ ಬಿಟ್ರೆ ಏನಾಗ್ಬಿಡತ್ತ? ಹೊಡೆದೋಗ್ತದೆ ಸರ್, ಎಲ್ಲ ಬರಲ್ಲ, ಹೊಡೆದು ಬಿಡ್ತೇವೆ ಸರ್. ಒಂದ್ ಪಕ್ಕಳ ಆಗುತ್ತೆ ಸರ್ ಎಲ್ಲ. ನಾವು ಮುಟ್ಟಕ್ಕೆ ಹೋದ್ರೆ ಅವೆಲ್ಲ ಉದ್ರೋಗುತ್ತೆ ಸರ್, ಉದ್ರೋಗ್ಬಿಡ್ತಾವ ಎಲ್ಲ. ಅಂದ್ರೆ ಒಂದ್ ದಿವಸಕ್ಕೆ ಪ್ರತಿನಿತ್ಯ ಈಗ 1/2 ಎಕರೆ 4 ಭಾಗ ಮಾಡ್ಕೊಂಡಿರ್ತಿರ್ಲ, ದಿವಸ ಎಷ್ಟು ರಾಶಿ ಮಾಡ್ತಿರ್ತಾರೆ ಹಾರ್ವೆಸ್ಟಿಂಗ್ ಸರ್? ಅವು ನಮ್ಗೆ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 3-4 ಟೈಮ್ ಕಟಿಂಗ್ ಕಡಿಮೆ ಆಗುತ್ತಾ ಬರ್ತಾ ಬರ್ತಾ ಹೆಚ್ಚಿಗೆ ಆಗ್ತೈತೆ. 50-30 ಹೊಡೆದಿವಿ, ನೆಕ್ಸ್ಟ್ ಗೆ ಒಂದ್ 3-4 ದಿನ ಬಿಟ್ರೆ ಒಂದ್ 50 ಚೀಲ ಆಗ್ತೈತೆ. ಒಂದ್ ವಾರ 15ಕ್ಕೆ ಹೊಲ ಎಲ್ಲ ಮುಗಿತೈತೆ 1/2 ಎಕರೆ ಆದ್ರೆ. ನಾವು 1/2 ಎಕರೆ ಬಂದು ನಾವು 100-120 ರೈ ಹಾಕಿದ್ ಸರ್. ಅದು 120 ರೈ ಅಂದ್ರೆ 650 ಚೀಲ ಆಗೈತೆ ಸರ್. ಇನ್ನ ಸ್ವಲ್ಪ ನಮ್ ಮಳೆ ಬಂದು ಸಸಿ ಹೋದ್ವು, ಇಲ್ಲಾಂದ್ರೆ 800 ಚೀಲ ಆಗ್ಬೇಕು ಸರ್. ಅದು ಮಿನಿಮಮ್ 1/2 ಎಕರೆ ಸೇರಿ 800 ಚೀಲ ಆಗ್ಬೇಕು. 800 ಚೀಲ ಆಗ್ಬೇಕು ಸರ್. ಎಷ್ಟು ಒಂದೊಂದು ಚೀಲದಲ್ಲಿ ಎಷ್ಟು ಹಾಕ್ತೀರಿ ಫ್ಲವರ್ಸ್? 10 ಹಾಕ್ತೀವಿ ಸರ್ ಗಡ್ಡೆ. ಹೇಗೆ ಮಾರುಕಟ್ಟೆಯಲ್ಲಿ ಒಂದ್ ಚೀಲಕ್ಕೆ ಎಷ್ಟು ರೇಟ್ ಬರ್ತಾ ಇದೆ ಸದ್ಯದಲ್ಲಿ? ಸದ್ಯದಲ್ಲಿ ಸರ್ ನಾವು ಫಸ್ಟಿಗೆ ಮಾರಿದಾಗ 250 ಸರ್, ಒಂದು 3-4 ಟೈಮ್ ಕಡಿಮೆ ಆಯ್ತು, ಇವಾಗ 200 ನಡೆದೈತೆ ಸರ್ ಸದ್ಯಕ್ಕೆ. ಅಂದ್ರೆ ನಿಮಗೆ ಒಂದ್ 20 ರೂಪಾಯಿಗೆ ಒಂದ್ ಬೀಳ್ತದೆ? ಹಾ, 20 ರೂಪಾಯಿ ಬೀಳ್ತೈತೆ ಸರ್ ನಮ್ಗೆ. ಹೇಗೆ ಅನಿಸ್ತಾ ಇದೆ 20 ರೂಪಾಯಿಗೆ ಒಂದ್ ಮಾರಿದ್ರೆ ಒಳ್ಳೆ ರೇಟ್ ಅಂತೀರಾ, ಅಥವಾ ರೇಟ್ ಇನ್ನೂ ಜಾಸ್ತಿ ಇದ್ರೆ ನಮಗೆ ಒಳ್ಳೆ ಗಿಡ್ತದ ಅಂತೀರಾ, ಅಥವಾ ಈ ಸಲ ರೇಟ್ ಆಯ್ತು? ಒಟ್ಟಲೆ ಮಾರ್ಕೆಟ್ ನಲ್ಲಿ ರೇಟ್ ಹೇಗಿರುತ್ತೆ ಕಾಲಿಫ್ಲವರ್ಗೆ ಈ ವರ್ಷ? ಸದ್ಯಕ್ಕೆ ಸರ್ 250-200 ಆದ್ರೆ ರೈತರು ಉಳಿತಾಯ ಸ್ವಲ್ಪ. ಪೂರ್ತಿ 150-100 ರೂಪಾಯಿ ಆದ್ರೆ ಎಣ್ಣೆಗೆ ಕಳೆಗೆ ಅದಕ್ಕೆ ಸರ್ ಆಗ್ತದೆ ಸರ್. ಸರಿ ಬಿಡೋದು. ಹೇಗೆ ನಿಮ್ಗೆ ಈ ಸಲ ಚೆನ್ನಾಗಿ ರೇಟ್ ಬಂದು ಒಳ್ಳೆ ಲಾಭ ಆಯ್ತಾ? ಸದ್ಯಕ್ಕೆ ಸರ್ ಇವಾಗ ಲಾಭ ಅಂದ್ರೆ ಒಂದ್ 50 ರೂಪಾಯಿ ಸರ್ ಲಾಭ ಐತೆ 1/2 ಎಕರೆಯಲ್ಲಿ. ಸದ್ಯಕ್ಕೆ ಖರ್ಚು ಎಲ್ಲ ತೆಗೆದು ಹೋಗಿದ್ರೆ ಒಂದ್ 50 ರೂಪಾಯಿ ಸರ್ ಲಾಭ ಐತೆ ಸರ್ ಅಷ್ಟೇ. ಅಂದ್ರೆ 75 ದಿವಸದಲ್ಲಿ ನಿಮ್ಗೆ 1/2 ಎಕರೆಯಲ್ಲಿ ಒಂದು 50-60 ರೂಪಾಯಿ ಉಳಿತು? ಉಳಿತು ಸರ್ ಅಷ್ಟೇ. ಮತ್ತೆ ವಿಶೇಷವಾಗಿ ಎಲೆಗಳು ಬರ್ತಾವಲ್ಲ, ಸಾಕಷ್ಟು ಎಲೆಗಳು ಬೀಳ್ತಾವ, ಇದಕ್ಕೆ ತಪ್ಪಲ ಬರ್ತದ? ಏನ್ ಮಾಡ್ತೀರಿ ಆ ಕಾಲಿಫ್ಲವರ್ ಹಾರ್ವೆಸ್ಟ್ ಆದ್ಮೇಲೆ ತಪ್ಪಲ ಎಲ್ಲ? ತಪ್ಪಲೆ ಎಲ್ಲ ಚೀಲಗೆ ತುಂಬಿದೆ, ಅದು ಹೊಡೆದೆ ಚೀಲಗೆ ಹಾಕ್ತೇವೆ. ತಪ್ಪಲೇನೆ ಇಲ್ಲ, ತಪ್ಪಲೆ ಎಲ್ಲ ಮಾರ್ಕೆಟ್ ಅಲ್ಲ ಹೊಡೆದು ಅವ್ರು ದನಕ್ಕಾಗ ಅವು ಆಕಳಿಗೆ ದನಗ ತಗೊಂಡೋಗ್ತಾರೆ ಸರ್ ಅವ್ರೆ. ಅದ್ರಲ್ಲಿಂದ ಏನ ದನಗಳಿಗೆ ಎಮ್ಮಿಗಳಿಗೆ ಏನ್ ಪ್ರಾಬ್ಲಮ್ ಆಗಿಲ್ಲ ಸರ್ ಇವಾಗ. ಏನ್ ಸದ್ಯಕ್ಕೆ ಏನ್ ಅವ್ರು ಹೋಯ್ತಾರಲ್ಲ, ನಮ್ಗೇನ್ ಏನ್ ಆಗಿಲ್ಲಪ್ಪ ಅಂತಾರ. ಆವಾಗಿತ್ತು ಸರ್ ಕುರಿ ಹೇಳ್ತಾರೋ ಏನೋ ತಿಂದು ದನಗಳಿಗೆ ಇದಾಗ್ಬಿಡ್ತು, ಕಾಲಿಫ್ಲವರ್ ತಪ್ಪಲ ತಿಂದು ಕ್ಯಾಬೇಜ್ ತಪ್ಪಲ ತಿಂದು ಬಹಳಷ್ಟು ದನಗಳಿಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾ ಇದ್ರು. ಹೌದ್ ಸರ್, ಅವಾಗ ಯಾಕಂದ್ರೆ ಈ ರೈತರು ಏನ್ ಮಾಡ್ತಾರ ಅಂದ್ರೆ ಸರ್, ಇವಾಗ ಎಣ್ಣೆ ಹೊಡೆದು ಹಂಗೆ ಮಾರ್ಕೆಟ್ ಹೋಗಿದಿರ್ತಾರ. ಹಂಗಾಗಿ ನಾವಾಗ್ಲಿ ಎಮ್ಮೆಗಳೇ ಆಗ್ಲಿ ಆಗ್ಲಾಗ ಸರ್ ತಿಂದ್ರೆ ಅವಕ್ಕೆ ಮುಗ್ಜಿ ತಿಂದಾಗ ಅವಕ್ಕೆ ಗೊತ್ತಾಗುತ್ತೆ ಸರ್. ನಮ್ಗಾದ್ರೆ ಮನುಷ್ಯನಿಗೆ ಇಮಿಡಿಯೇಟ್ಲಿ ಆಗಿ ನಮ್ಗೆ ಗೊತ್ತಾಗಲ್ಲ, ಅವಕ್ಕಾದ್ರೆ ಇಮಿಡಿಯೇಟ್ಲಿ ಆಗಿ ಇದಾದ ತಕ್ಷಣ ಅವು ಒಂದು ಹೋಗಿರ್ತಾವ ಸರ್ ಅಷ್ಟೇ, ಹೇಳಕ್ ಬರಲ್ಲ. ಹೇಗೆ ಏನ್ ಹೇಳ್ತೀರಿ ಈಗ ಕಾಲಿಫ್ಲವರ್ ಹಾಕಿರಿ ಇದಕ್ಕ? ಈ ಕಾಲಿಫ್ಲವರ್ ಹಾಕಿದ ತಕ್ಷಣ ಮತ್ತೆ ಬೆಳೆ ಬದಲಾವಣೆ ಏನ್ ಮಾಡ್ತೀರಿ ಇದಕ್ಕ? ಬದಲಾವಣೆ ಸರ್, ಟಮಾಟೆ ಹಾಕ್ಬೇಕಂತ ಆಗಿ ಸರ್ ಈ ಸದ್ಯ, ಇವಾಗ ಮುಗಿದ್ರೆ ಹಾಕುವಾಗ ಮತ್ತೆ ಎಲ್ಲ ನೀವು ತಿಪ್ಪೆ ಗೊಬ್ಬರ ಹಾಕ್ತೀರಿ? ಇಲ್ಲ ಸರ್, ಕುರಿ ನಿಲ್ಸಿ ತಿಪ್ಪೆ ಗೊಬ್ಬರ ಇಲ್ಲ ಸರ್, ಇವಾಗ ಕುರಿ ನಿಲ್ಸಿ ಸರ್. ಹೇಗೆ ಕುರಿ ನಿಲ್ಲಕ್ಕೆ ಸೋಮ ಬಂದು ನಿಂತು ಅವ್ರು ಇದನ್ ಮಾಡಿಕೊಟ್ಟು ಹೋಗ್ತಾರ ಅಥವಾ ಏನ್ ಮಾಡ್ತಾರ ಅವ್ರು ನಿಮ್ಗೆಲ್ಲ? ಸರ್ ಇದೆಲ್ಲ ಉಳ್ಕಿದ್ದೆಲ್ಲ ಮೇಯಿಸ್ಕೊಂಡು ಹೋಗ್ತಾರೆ ಸರ್, ಒಂದು 3-4 ದಿನ ನಿಲ್ಸಿ ಬಿಡ್ತಾರೆ ಸರ್ ಅದಿಷ್ಟಿಗೆ. ಅಮ್ಮ ಉಳಿ ಮಾಡಿ ಮತ್ತೆ ರೂಟ್ರ ಹೊಡೆದು ಒಂದು 15 ದಿನ ಬಿಟ್ಟು ಮತ್ತೆ ಟಮಾಟೆ ಹಚ್ಚಿವಿ ಸರ್. ನೀವೆಲ್ಲ ಬೆಳಿತೀರಿ ಕಾಲಿಫ್ಲವರ್ ಮನೆಯಲ್ಲಿ ತಿನ್ಲಿಕ್ಕೆ ಬಳಸ್ತೀರಿ? ಬಳಸ್ತೀವಿ ಸರ್. ಮತ್ತೆ ಎಲ್ಲರು ತಿಂದಾಗ ನಾವು ತಿನ್ನಲ್ಲ ಅಂದ್ರೆ ಹೆಂಗಾಗ್ತದೆ ಸರ್? ಮತ್ತೆ ನಾವು ತಿಂತೀವಿ ಸರ್, ನಾವು ನಮ್ಮ ಮನೆಯಲ್ಲಿ ಸ್ಪೆಷಲ್ ಕಾಲಿಫ್ಲವರ್ ಇನ್ನ ಚಲೋ ಮಾಡ್ಕೊಂಡು ತಿಂತೀವಿ ಸರ್. ಇನ್ನ ಎಣ್ಣೆ ಹೊಡೆದ್ಮೇಲೆ ಎಷ್ಟು ದಿವಸಕ್ಕೆ ಅದನ್ನ ಕಟಾವ್ ಮಾಡ್ಕೊತೀರಿ ನೀವು ಸಾಮಾನ್ಯವಾಗಿ? ಯಾವಾಗ ಸರ್ ಗಡ್ಡೆ ಸಣ್ಣಗ ಸ್ವಲ್ಪ ಕಾಣ್ತಾವ ಅವಾಗ್ಲಿಂದ ಎಣ್ಣೆ ಹೊಡಲ್ ಸರ್, ನಾವು ಬಿಟ್ಟು ಬಿಡ್ತೀವಿ. ಆಗ ಒಳಗೆ ಇರಲ್ಲ ಸರ್, ಅವಾಗ ಬಿಟ್ಟು ಬಿಡ್ತೀವಿ. ಎಣ್ಣೆ ಹೊಡೆದ್ರೆ ಮತ್ತೆ ಕಲರ್ ಚೇಂಜ್ ಆಗ್ತೈತೆ, ಒಂದು 15-20 ದಿನ ಇನ್ನ ಎಣ್ಣೆ ಇರಲ್ಲ ಸರ್, ಹೊಡೆದಿಲ್ಲ ನಾಯ್ಚ ಅಲ್ಲಿಗೆ ಲಾಸ್ಟ್ ಎಣ್ಣೆ ಹೊಡಬಾರ್ದು ಸರ್ ಅಲ್ಲಿಗೆ ಸರ್ ಲಾಸ್ಟ್. ಆಮೇಲೆ ಒಮ್ಮೆ ಕಿತ್ಕೊಂಡು ಹೋಗ್ಬಿಡ್ತೀರ ಅಷ್ಟೇ? ಮಾರಾಟಕ್ಕೆ ಕಿತ್ಕೊಂಡು ಹೋಗ್ಬೋದು ಸರ್. ಹೆಂಗೆ ಮಾರಾಟ ನಿಮಗೆ ಆಕ್ಷನ್ ಅಲ್ಲಿ ತಗೋತಾರ ಅಥವಾ ಒಂದು ಫಿಕ್ಸ್ ರೇಟ್ ಇಟ್ಟಿದ್ದಾರ, ಹೆಂಗ್ ಮಾಡಿದಾರೆ? ಅದೇನು ಹರಾಜ್ ಹಾಕ್ತಾರ ಹೆಂಗ್ ಮಾಡ್ತಾರೆ? ಇಲ್ಲ ಸರ್, ನಾವು ಕಾಟನ್ ಮಾರ್ಕೆಟಲ್ಲಿ ಇದು ರೈತರ ಬಜಾರ್ ಐತೆ ಸರ್, ನಾವು ಅಲ್ಲೇ ಮಾರ್ತೀವಿ ಸರ್. ನಾವು ಸ್ವಂತ ಮಾರ್ತೀವಿ, ಸ್ವಂತ ಮಾರ್ತೀವಿ ಸರ್. ನಾವು ಒಂದೊಂದು ಚೀಲ ಒಯ್ತಾರ ಒಬ್ಬೊಬ್ರು ಬಂದು? ಒಂದು 2-10 ಒಯ್ತಾರ ಸರ್. ಅಲ್ಲೇನು ಕಮಿಷನ್ ಗಿಮಿಷನ್ ಏನಿಲ್ಲ ಸರ್, ನಾವು ಡೈರೆಕ್ಟ್ ನಾವೇ ಮಾರ್ತೀವಿ ಸರ್. ಅಲ್ಲಿ ನಮ್ದೇ ಆಟ ಅದ, ನಾವೇ ಒಯ್ತೀವಿ. ನಮ್ಗೇನು ಕಮಿಷನ್ 1 ರೂಪಾಯಿ ಸರ್ ಮಾರೋದು ತರೋದು, ಯಾರಿಗೇನು ದಲ್ಲಾಳಿಗಳಿಗೆ ಇಲ್ಲಿಗೆ ಯಾರಿಗಿಲ್ಲ ಸರ್. ಹೆಂಗೆ ಇಲ್ಲಿ ರೈತರ ಬಜಾರ್ ಆಯ್ತಲ್ಲ, ಕಾಟನ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿ ನಡೀತೈತೆ ಈಗ? ಚೆನ್ನಾಗಿ ನಡ್ತೈತೆ ಸರ್. ಅಲ್ಲಿ ಕುಂತು ಅಲ್ಲಿ ಬಂದು ಮಾರಾಟಗಾರರು ಹೋಯ್ತಾರ ಖರೀದಿ ಹೋಯ್ತಾರ ಸರ್. ಬಂದು ನಾವು ಹೋಗಿದ ತಕ್ಷಣ ಎಲ್ಲರೂ ಇರ್ತಾರ, ನಂಗೆ 2-3 ಹಾಕಂದ್ರ ಮಾರ್ಕೊಂಡು ಬಂದ್ಬಿಡ್ತೀವಿ ಸರ್. ಅವ್ರು ರೊಕ್ಕ ಕೊಡ್ತಾರ ನಿಮ್ಗೆ? ಆಗ ಕೊಡ್ತಾರ ಸರ್, ಅವಾಗ ಹಿಂಗೆ ಚೀಲ ಹಾಕೋದು ಹಿಂಗೆ ರೊಕ್ಕ ಕೊಟ್ಟು ಬಿಡ್ತಾರೆ ಅಷ್ಟೇ, ಬಂದ್ಬಿಡು ಅಷ್ಟೇ. ಮಾರ್ಕೊಳ್ಳೋದು ಬರೋದು, ಮಾರೋದೇನು ಸಮಸ್ಯೆ ಇಲ್ಲ ನಿಮಗೀಗ? ಮಾರೋದೇನು ಸಮಸ್ಯೆ ಇಲ್ಲ ಸರ್. ಇವಾಗೇನು ಈಗ ನೋಡ್ರಿ, ಈಗ ಕಾಲಿಫ್ಲವರು, ಕ್ಯಾಬೇಜು ಇಂಥವೆಲ್ಲ ಡಿಮ್ಯಾಂಡ್ ಅದಾವ ಅಕ್ಕವ. ಈಗ ಟೊಮ್ಯಾಟೊ ಬಂದರೆ, ಟೊಮ್ಯಾಟೊ ನೋಡ್ರಿ ಒಮ್ಮೆ ಭಾಳಷ್ಟು ಡಿಮ್ಯಾಂಡ್ ಬರ್ತದ, ಒಮ್ಮೆ ನೋಡ್ರಿ ಭಯಂಕರ ಇದಾಗ್ಬಿಡ್ತದೆ. ಆ ಥರ ಆದಾಗ ಅದು ಹೆಂಗೆ ಮಾಡ್ತೀರಿ ಮಾರಾಟ? ಏನು ಮಾಡ್ಬೇಕು ಸರ್, ಮತ್ತೆ ಈಗ ಸದ್ಯಕ್ಕಾದರೆ ಇಲ್ಲಿ ವ್ಯಾಪಾರ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಸರ್? ಇವಾಗ ರೈತರು ಸ್ವಲ್ಪ ಹುಷಾರಾಗ್ಯಾರ ಸರ್. ಮಾರ್ಕೆಟ್ ಇಲ್ಲಿ ಇಲ್ಲಂದ್ರೆ ರಾಯಚೂರು ಇಲ್ಲಂದ್ರೆ ಒಂದು ಹೈದರಾಬಾದ್ ಆಗಲಿ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸೈಡ್ ಆಗಲಿ, ಬೆಳಗಾಮಲ್ಲಾಗಲಿ, ಸ್ವಲ್ಪ ದೊಡ್ಡ ದೊಡ್ಡ ರೈತರು ಸರ್, ಒಂದು 3-4 ಜನ ಸೇರಿ ಆಗಿದ್ರೆ ಒಂದು ಬುಲೋರಿಗೆ ಒಯ್ದು ಬಿಡ್ತಾರೆ ಸರ್. ಅಂದರೆ ಮಾರ್ಕೆಟ್ನಾಗ, ರಾಯಚೂರು ಮಾರ್ಕೆಟ್ನಾಗ ರೇಟ್ ಬೇರೆ ಕಡೆ ಎಲ್ಲ ಒಳ್ಳೆ ರೇಟ್ ಸಿಗ್ತದೆ ಅವಾಗ, ಇಲ್ಲಿ ಇಲ್ಲದಾಗ? ಇಲ್ಲಿ ಇಲ್ಲದಾಗ ಸರ್, ಮತ್ತೆ ಇಲ್ಲಿ ಅನಿವಾರ್ಯ ಇದ್ದರೆ ಬೇರೆ ಕಡೆ ಒಯ್ಬೇಕು ಸರ್. ಇಲ್ಲಿ ಇಲ್ಲಂದ್ರೆ ರೇಟು ನಾವು ಲಾಸ್ಟ್ ಕೂಲಿಯವ್ರಿಗೆ ಖರ್ಚಿಗೆ ಆಗಬೇಕಾದ್ರೆ ಅನಿವಾರ್ಯ ಒಯ್ಬೇಕು ಹೊರಗಡೆ. ಅಲ್ಲಿಲ್ಲಂದ್ರೆ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಇನ್ನು ಪ್ರತಿ ವರ್ಷನೂ ಈ ಕಾಲಿಫ್ಲವರ್ ಹಾಕ್ತಾ ಇರ್ತೀರಿ? ಒಂದು ವರ್ಷನೂ ಬಿಡಲ್ಲ? ವರ್ಷ ಹಾಕ್ತೀವಿ ಸರ್, ನಾವೇನು ಬಿಟ್ಟಿಲ್ಲ ಸರ್. ವರ್ಷದಲ್ಲಿ 2 ಸಲ ಹಾಕ್ತೀರಿ? 2 ಸರ್ತಿ ಹಾಕ್ತೀವಿ ಸರ್, ಮಳೆಗಾಲ ಚಳಿಗಾಲದಲ್ಲಿ ಸರ್. ಮಳೆಗಾಲದಲ್ಲಿ ಹೆಂಗೆ ಇಳುವರಿ ಅಷ್ಟು ಬರೋದಿಲ್ಲ? ಮಳೆಗಾಲದಲ್ಲಿ ಕಡಿಮೆ ಸರ್ ಇಳುವರಿ. ರೇಟ್ ಹೆಂಗಿರ್ತಾವ ಬೇಡಿಕೆ? ರೇಟ್ ಏನು ಇರ್ತೈತೆ ಸರ್, ಮಳೆಗಾಲದಾಗ ಈ ವರ್ಷ ನೋಡಿ ಸರ್ 350-400 ನಡೆದಿತ್ತು ನವೆಂಬರ್ ತನಕ ಸರ್. ಇವಾಗ ಡಿಸೆಂಬರಲ್ಲಿ ಕಡಿಮೆ ಆಗೈತಿ ಇವಾಗ ರೇಟ್. ಯಾಕಂದ್ರೆ ರೈತರು ಎಲ್ಲರೂ ಒಂದೇ ಸರ್ತಿ ಬಂದ್ರಲ್ಲ, ಸ್ಟೆಪ್ ಸ್ಟೆಪ್ ಸ್ವಲ್ಪ ಕಡಿಮೆ ಆಗೈತೆ. ಮಳೆಗಾಲದಾಗ ಸ್ವಲ್ಪ ದೊಡ್ಡ ದೊಡ್ಡ ಬೆಳೆ ಹಾಕಕ್ ಹೋಗಿ ಇವಾಗ ಸಣ್ಣ ರೈತರ ಮತ್ತೆ ಇವಾಗ ಫ್ಲವರ್ ಹಾಕಿ ಸ್ವಲ್ಪ ರೇಟ್ ಕಡಿಮೆ ಆಗೈತೆ ಅಷ್ಟೇ. ಒಳ್ಳೇದು ನಿಮ್ಮ ಒಂದು ಕಾಲಿಫ್ಲವರ್ ಹೂಕೋಸು ಗಡ್ಡೆ ಬೇಸಾಯದ ಬಗ್ಗೆ ನಿಮ್ಮ ವಿಚಾರವನ್ನು ನಮ್ಮ ರೈತರೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ಸ್. ಇದುವರೆಗೆ ರಾಯಚೂರು ತಾಲೂಕಿನ ಕಡಗಮದೊಡ್ಡಿ ಗ್ರಾಮದ ರಾಜೇಂದ್ರ ಅವರ ಹೂ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಏನಾಯ್ತು, ಹಾವು ಕಚ್ಚಿದೆಯಾ? ಈಗಲೇ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಹಾವು ಕಚ್ಚಿದಾಗ ಮನೆಯಲ್ಲಿ ಕೈಮದ್ದು ಅಥವಾ ಉಪಚಾರ ಇಲ್ಲ. ಹಾವು ಕಚ್ಚಿದಾಗ ಜಾದು ಅಥವಾ ಮಾಯ ಮಾಡಬೇಕಾ? ಇಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ ಜೀವ ಉಳಿಸಿ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-34 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-24 ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ತಿಳಿದು ಬಂದಿದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 74-76% ಮತ್ತು ಕನಿಷ್ಠ ಆರ್ದ್ರತೆ 52-58% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 12-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಿಗೆ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಬೇಕು. ಇನ್ನು ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. TGLPS 3, ಅಜಯ, ಕದರಿ 9 ತಳಿಗಳನ್ನು ಬಳಸಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಸೂರ್ಯಕಾಂತಿಯನ್ನ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನ ಬಳಸಬಹುದು. ಇನ್ನು ಸೂರ್ಯಕಾಂತಿಯನ್ನ ಬಿತ್ತುವ ಮುನ್ನ